सरकारी कर्मचारी आपके घर भी आते ही होंगे। सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके। याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है। कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡದು ಶೇಖರ್ ಅವರೇ, ಏನಾಯ್ತು ದೀಪಾವಳಿ ಲೋಟರಿ ಸಿಕ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10-15% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ತೋಟಗಾರಿಕಾ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಗೋಳಾಬಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾದ ಬಾಷಮಿಯ ದಫೆದಾರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಆಳಂದ ತಾಲೂಕು ಗೋಳಾಬಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರು ಆಗಿರುವಂತಹ ಬಾಷುಮಿಯ ದಫೆದಾರ್ ಅವರು ಇದ್ದಾರೆ. ಅವರು ಕಳೆದ ಒಂದೂವರೆ ದಶಕದಿಂದ, ಅಂದ್ರೆ ಸುಮಾರು 15 ವರ್ಷಗಳಿಂದ ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರ ಕೃಷಿ ಬಗ್ಗೆ ನಾವು ವಿಚಾರ ಮಾಡುವಂತಹ ಒಂದು ಸನ್ನಿವೇಶದೊಳಗೆ ಅವರ ತರಕಾರಿ ಬೇಸಾಯ, ಆಮೇಲೆ ಹಣ್ಣಿನ ಬೇಸಾಯ, ಹೂವಿನ ಬೇಸಾಯ, ಇವುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಮತ್ತೆ ಯಾವ ರೀತಿ ಈ ತರಕಾರಿ ಬೇಸಾಯ ಮಾಡೋದ್ರಿಂದ ಅವರು ಜೀವನದೊಳಗೆ ಉನ್ನತಿಯನ್ನ ಸಾಧಿಸಿದ್ದಾರೆ, ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಬಾಷಮಿಯ ದಫೆದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಒಂದೂವರೆ ದಶಕದಿಂದ ನೀವು ಕೃಷಿಯೊಳಗೆ ತೊಡಕೊಂಡಿದ್ದೀರಿ. ಹೌದು ಸರ್. ನಿಮ್ಮ ಮನೆತನದ ಕಸಬು ಕೃಷಿನೇ ಅಂತೀರಿ? ನಮ್ಮ ಪೂರ್ವಜರ ಕಸಬು. ನಿಮ್ಮ ಪೂರ್ವಜರಿಂದ ಬಂದಂತಹ ಕಸಬು. ಎಷ್ಟು ಜಮೀನದ ನಿಮಗೆ ಸರ್? ನನಗೆ 16 ಎಕರೆ ಜಮೀನ್ ಅದರಿ ಸರ್. 16 ಎಕರೆ ಜಮೀನು, ಅದರೊಳಗೆ 10 ಎಕರೆ ನೀರಾವರಿ ಮಾಡ್ಕೊಂಡಿದ್ದೇವೆ ಸರ್. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೇವ್ರಿ. ಮತ್ತು ಒಣ ವ್ಯವಸಾಯಕ್ಕೂ ಅವಶ್ಯಕತೆ ಬಿದ್ದಾಗ ಅದ್ರಲ್ಲಿ ನೀರು ಹಾಯಿಸ್ಕೋತೇವ್ರಿ ಸರ್. ಈಗ ನೀವು ಓದಿದ್ದೆಲ್ಲಿ ತನಕ? ನಾ 10ನೇ ಪಾಸ್ ಆಗಿಲ್ರಿ ಸರ್. 10ನೇ ಪಾಸ್ ಆಗಿರಿ, ಮುಂದೆ ಓದ್ಲಿಲ್ಲ? ಓದ್ಲಿಲ್ಲ ಸರ್, ಆರ್ಥಿಕ ಪರಿಸ್ಥಿತಿ ಗಂಭೀರ ಇತ್ತು. ಅದಕ್ಕೆ ನಾನು ಒಕ್ಕಲ್ತನಕ್ಕೆ ಬಂದ್ರಿ. ಬಂದ ನಂತರ ನಾ ಬಹಳಷ್ಟು ಬದಲಾವಣೆ ಮಾಡ್ಬೇಕನ್ನೋದೊಂದು ವಿಚಾರ ಇಟ್ಕೊಂಡು ಒಕ್ಕಲ್ತನದಾಗ ನಮ್ಮ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಂಪರ್ಕ ಇಟ್ಕೊಂಡು ಅವ್ರ ಜೊತೆಗೆ ಅವ್ರು ಹೇಳಿದಂತ ಒಂದು ವಿಚಾರಗಳು ಇಟ್ಕೊಂಡು ಬಂದು ಇಲ್ಲಿ ತೋಟದಾಗ ಅವ್ರು ಹೇಳಿದಂತ ಔಷಧ ಮತ್ತ ರಾಸಾಯನಿಕ ಗೊಬ್ಬರ ಅವರು ಕಡಿಮೆ ಮಾಡಂತ ಹೇಳಿದ್ರೆ ಅದರ ಸಲುವಾಗಿ ನಾವು ಸಗಣಿ ಗೊಬ್ಬರ ಮಾಡ್ಕೋಬೇಕಂತ ಕೇಸಿಂದ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೇವೆ ಸರ್. ಆಕಳು ಸಾಕಾಣಿಕೆ, ಎಮ್ಮೆರಿ, ಎತ್ತುಗಳು ಇವೆಲ್ಲ ನಮ್ದು ಹಳಿ ಪದ್ಧತಿ ನಾಟಿ ಪದ್ಧತಿಯಾಗಿ ಅವ್ರ ಜವಾರಿ ತಳಿಗಳಾಗಿ ಎಲ್ಲ ಮಾಡ್ಕೊಂಡಿದ್ದೇವೆ ಸರ್. ನಾವು ಇತ್ತು ಮೊದಲನೇದಾಗಿ ಒಕ್ಕಲ್ತನಕ ಸರಿಯಾಗಿ ಏನ್ ಬೇಕಂತ ಅನ್ನೋ ವಿಚಾರ ನಮ್ಗೆ ಸರ್ ಅವ್ರು ಹೇಳ್ಕೊಟ್ಟು ನಾವು ಮೊದಲು ತಿಪ್ಪಿ ಸರಿಯಾಗಿ ಮಾಡ್ಕೊಂಡಿದ್ದೇವೆ ಸರ್. ಆಮ್ಯಾಗ ಕೊಟ್ಟಿಗೆ ಸರಿಯಾಗಿ ಮಾಡ್ಕೊಂಡಿದ್ದೇವೆ, ಆಮ್ಯಾಗ ಮನಿ ಸರಿಯಾಗಿ ಮಾಡ್ಕೊಂಡಿದ್ದೇವೆ. ಬಹಳ ಒಳ್ಳೆಯ ಮಾತುಗಳನ್ನ ತಾವು ಹೇಳಿದ್ರಿ. ನಿಮಗೆ ಯಾವ್ದು ಅನ್ನ ಕೊಡ್ತದ ಅದನ್ನು ಮೊದಲು ನೀವು ತಯಾರು ಮಾಡ್ಕೊಂಡ್ರಿ, ಸಿದ್ಧ ಮಾಡ್ಕೊಂಡ್ರಿ, ತಿಪ್ಪೆ ಸರಿ ಮಾಡ್ಕೊಳ್ಳುವಂತಹ ಒಂದು ಸಂದರ್ಭದೊಳಗಾಯ್ತು, ಆಮೇಲೆ ಈ ಹೊಸ ಹೊಸ ವಿಚಾರಗಳನ್ನ ಕಲಿಯುವಂತಹ ಒಂದು ಸಂದರ್ಭದೊಳಗಾಯ್ತು. ನಿಮಗೆ ಕೃಷಿ ವಿಜ್ಞಾನ ಕೇಂದ್ರದವರು ಬಹಳ ಸಹಾಯ ಮಾಡ್ಯಾರ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಈಗ ನೀವು ಶುರು ಮಾಡುವಂತಹ ಸಮಯದೊಳಗ ನಿಮ್ಮ ತಂದೆಯವರನ್ನ ನೋಡಿ ಕಲ್ತಂತಹದ್ದು ಸಾಕಷ್ಟು ವಿಚಾರಗಳಿರ್ತಾವ, ಅವರ ಜೊತೆಗೆ ನೀವು ಹೊಲದೊಳಗೂ ಕೂಡ ಕೆಲಸ ಮಾಡಿರ್ತೀರಿ? ಮಾಡಿರಿ ಸರ್, ನಮ್ಮ ತಂದೆಯವರ ಜೊತೆಗೆ ಮಾಡ್ಕೊಂಡಿದ್ದೇವ್ರಿ. ಆಮ್ಯಾಗ ನಾನ್ ಸ್ವಂತ ನನ್ನ ವಿಚಾರದಾಗ ಎಲ್ಲರೇ ಒಳ್ಳೆ ಒಕ್ಕಲ್ತನ ಮಾಡಂತ ರೈತರಿದ್ರ ಅವ್ರ ಬಲ್ಲಿ ಹೋಗ್ಕಿಸಿದ್ರಿ ನೋಡ್ಕೊಂಡು ಬಂದು ನಾನ್ ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿಲ್ರಿ. ಒಂದ್ ಎಕರೆ ಎರಡು ಎಕರೆ ಒಳಗ್ರೆ ನಮ್ಮಲ್ಲಿ ಟೊಮಾಟೊ 2000 ಕ್ಯಾರೆಟ್ ಬರ್ತಾವ್ರಿ ಸರ್. ಹೈಯೆಸ್ಟ್ ಇಳುವರಿ ನಮ್ಮಲ್ಲಿ 15 ಕೆಜಿ ಬಂದದ್ರಿ ಸರ್. ಒಂದ್ ಗಿಡಕ್ಕೆ 15 ಕೆಜಿ ಟೊಮ್ಯಾಟೊ ಹಣ್ಣನ್ನ ನೀವು ತೆಗೆದಿರಿ? ತೆಗೆದಿದ್ದೇವೆ ಸರ್. ಓಹೋ, ಅದ್ಭುತ. ಮಾರ್ಕೆಟ್ 5 ರೂಪಾಯಿ ಆದ್ರೂ ನನಗೆ ಅಲ್ಲಿ ಲಾಸ್ ಆಗಲಿಲ್ಲ. ಲಾಸ್ ಆಗಿಲ್ಲ. ಒಂದು ಎಕರೆಗೆ ಎಷ್ಟು ನೀವು ತಗೊಳ್ಳುವಂತಹದ್ದು ಇಳುವರಿ? ಇಳುವರಿ 1000 ಕ್ಯಾರೆಟ್ ಸರಾಸರಿ ಒಂದ್ ಎಕರೆ ತೆಗಿಬಹುದು. 1000 ಕ್ರೇಟ್ ಅಂತಂದ್ರೆ ಎಷ್ಟಾಗ್ತದ? ಒಂದ್ ಕ್ಯಾರೆಟ್ 22 ಕೆಜಿ ಆಗ್ತದ. ಓಹೋ, 22 ಕೆಜಿ ಒಂದ್ ಕ್ರೇಟ್ ಆಗುತ್ತೆ ಅಂತ. 1000 ಕ್ರೇಟ್ಗಳು ಕ್ಯಾರೆಟ್ ಅಂದ್ರೆ ಹೆಚ್ಚು ಕಡಿಮೆ 22 ಟನ್ ಆಯ್ತು. 22 ಟನ್ ಒಂದ್ ಎಕರೆಯಿಂದ ತಾವು ತೆಗಿತಾ ಇದ್ರಿ, 20-25 ಅಂತ ತಿಳ್ಕೊಳ್ಳೋಣ ನಾವು ಸರಾಸರಿ. ಸರಾಸರಿಯಾಗಿ ಯಾವಾಗಿಂದ ಶುರು ಮಾಡಿದ್ದು ಟೊಮ್ಯಾಟೊ ಬೇಸಾಯ? ನಾನು 2012 ಚಾಲು ಮಾಡಿದ್ರಿ ಸರ್. 2012 ತೋಟಕ್ಕೆ ಹೋಗಿ ಚಪ್ಪರ ಹಾಕೊಂಡು ಮನೆ ಮಾಡ್ಕೊಂಡಿದ್ದವ್ರು, ಇದನ್ನ ಸ್ವಲ್ಪ ಸ್ವಲ್ಪ ಮಾಡ್ತಿದ್ರಿ. ಈಗ ಅನುಕೂಲ ಆದಂಗ 3 ಪ್ಲಾಟ್ ಟೊಮ್ಯಾಟೊ ಮಾಡ್ತೀನಿ ಒಂದ್ ವರ್ಷ. ಒಂದ್ ಮುಗಿಯಾನು ಮತ್ತೊಂದು ಚಾಲು ಆಗ್ಬೇಕ್ರಿ, ಮತ್ತೊಂದು ಮುಗಿಯಾನು ಮತ್ತೊಂದು ಚಾಲು ಆಗ್ಬೇಕು. ಏಪ್ರಿಲ್ ಮೇದಾಗ ಸ್ವಲ್ಪ ನೀರ್ ಕಡಿಮೆ ಆಯ್ತು ಅಂದ್ರೆ ಬಿಟ್ಟು ಬಿಡ್ತೇವ್ರಿ, ಇದು ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೇವ್ರಿ. ಬದ್ನಿ ಬೆಳಿತೀನಿ, ಹಾಗಲ್ ಬೆಳಿತೀನಿ. ಹೋದ ಸಲ ಇಂತ ಹೀರಿ ಬೆಳೆದಿದ್ದವ್ರಿ, ಜಾಲ್ನಾದಿಂದ ಕಂಪನಿಯವ್ರು ನಮ್ ತೋಟಕ್ ಬಂದಿರಿ, ಬೀಜ ಕೊಟ್ಟಿರಿ ಸರ್. ಅಂದ್ರೆ ನೀವು ಒಮ್ಮೆ ದೊಡ್ಡ ಏರಿಯಾದೊಳಗೆ ಬೆಳೆಯುದಿಲ್ಲ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಏರಿಯಾದೊಳಗೆ ಬೆಳೆದು ಅದನ್ನ ಕಟಾವ್ ಮಾಡಿ ಅದರ ನಂತರ ಮತ್ತೆ ಮುಂದಿನ ಚಾಲು ಮಾಡಿ ಪ್ರಯತ್ನ ಸರ್. ಒಮ್ಮೆ ದೊಡ್ಡದು ಮಾಡಿದ್ರೆ ಸರ್ ಲಾಸ್ ಆಯ್ತಂದ್ರೆ ಪರಿಸ್ಥಿತಿ ಗಂಭೀರ ಸರ್. ಅಡ್ಡಿಲ್ಲ, ಈಗ ನಮ್ಮ ಏನು ಕೃಷಿ ಇರ್ತದ ಅದು ವರ್ಷ ಪೂರ್ತಿ ನಡಿಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಇರ್ತದಲ್ಲ. ವರ್ಷ ಪೂರ್ತಿ ನಮಗೂ ಕೆಲಸ ಇರಬೇಕು, ವರ್ಷ ಪೂರ್ತಿ ನಮಗೆ ಆದಾಯ. ಇದೇ ರೀತಿ ನೀವು ಟೊಮ್ಯಾಟೊ ಬೇಸಾಯನು ಮಾಡ್ಕೊಂಡು ಬಂದಿರಿ? ಟೊಮ್ಯಾಟೊ ರೀ, ಮೆಣಸಿನಕಾಯಿ ಮಾಡ್ತೀನಿ, 2-3 ಪ್ಲಾಟ್ ಮಾಡ್ತೀನಿ ಸರ್. ಬಹಳ ದೊಡ್ಡ ಮಾಡಂಗಿಲ್ಲ, ಮಿನಿಮಮ್ ಅಳತಿ ಮಾಡಿ ಒಂದ್ ಎಕರೆ ಮಾಡ್ತೀನಿ. ಒಂದು ಮಾರ್ಕೆಟ್ ಬಿದ್ದರೂ 2ನೇದಾಗ್ರೆ ಸಿಗ್ಬೇಕು, ಇಲ್ಲ 3ನೇದಕರೆ ಹೋಗಿ ಹಿಡಿತೀನಿ. ಈಗ ಈ ಟೊಮ್ಯಾಟೊ ಬೇಸಾಯ ಅಥವಾ ತರಕಾರಿ ಬೇಸಾಯ ನೀವು ಮೊದ್ಲಿಂದನೇ ಶುರು ಮಾಡಿದ್ರಿ? ಮೊದ್ಲು ಬೇರೆ ಬೇಸಾಯ ಇತ್ತು ನಿಮ್ಮಲ್ಲಿ? ಮೊದಲು ನಮ್ಮ ಪೂರ್ವಜರು ಕಬ್ಬು ಬೆಳಿತೀರಿ, ತೊಗರಿ ಬೆಳಿತಿರು, ಕಾಯಿಪಲ್ಯ ಬಹಳ ಕಡಿಮೆ ಬೆಳಿತೀರಿ. ಕಾಯಿಪಲ್ಯ ಬೆಳೆಯೋದು ಒಂದು ಉತ್ಸಾಹ ನನ್ನ ಬಳಿ ಬಂದ್ ಕೇಸಿಂದ ಅದೇ ಬೆಳಿಲಕ್ಕೆ ನಾನು ಚಾಲು ಮಾಡಿದ್ದೀನಿ. ಯಾಕೆ ವಿಚಾರವಂತದ್ದು ಸರ್? ಒಕ್ಕಲ್ತನದಾಗ ಬಿಟ್ಟರೆ ನಮಗೆ ಬೇರೆ ಹದಿನೇ ಇದ್ದಿದ್ರಿ, ಜಾಬ್ ಇದ್ದಿದ್ರಿ. ಆಯ್ತು, ಒಕ್ಕಲ್ತನ ಮ್ಯಾಗೆ ನಮ್ಮ ಮನಿ ನಿರ್ಭರ ಆಯ್ತ್ರಿ, ಅದಕ್ಕೆ ಬದಲಾವಣೆ ಮಾಡ್ಬೇಕನ್ನಂತ ಒಂದು ವಿಚಾರ ಇಟ್ಕೊಂಡ್ ಕೇಸಂದ್ರ ಅಲ್ಲೇ ಹೊಸ ಹೊಸ ತಳಿ ಬೆಳಿ ಸರ್ ಅವ್ರನ್ನ ಹೇಳ್ತೀರಿ, ಈ ತಳಿ ಮಾಡ್ರಿ, ಈ ಬೆಳಿ ಮಾಡ್ರಿ, ಅವ್ರು ಹೇಳಿದ ಪ್ರಕಾರ ಮಾಡ್ಕೋತೇ ಬಂದಿದ್ದಾರೆ ಸರ್. ಈಗ ಸಾಕಾಗಷ್ಟು ಬದಲಾವಣೆ ಆಗಿದೆ ಸರ್. ಅಡ್ಡಿಲ್ಲ, ಈಗ ನೀವು ಶುರು ಮಾಡುವಂತಹ ಸಂದರ್ಭದೊಳಗ 10ನೇ ಪಾಸ್ ಆಗಿದ್ರಿ, ಅನುಭವನು ಸಾಕಷ್ಟು ಇರಲಿಲ್ಲ, ಏನ್ ತಂದೆಯವರು ಹೇಳಿಕೊಟ್ಟಂತದ್ದು ಒಂದಷ್ಟು ನಿಮ್ ಕಡೆ ಜ್ಞಾನ ಇತ್ತು. ಆ ಸಮಯದೊಳಗೆ ಇವೆಲ್ಲ ಏನು ಹೊಸ ಕೃಷಿ ಮಾಡಬೇಕು ಅಂತಂದಾಗ ಅದರ ಬಗ್ಗೆ ಒಂದ್ ಸ್ವಲ್ಪ ತರಬೇತಿ ಆಗ್ಲಿ ಅಥವಾ ತಿಳುವಳಿಕೆ ಆಗ್ಲಿ ಅರಿವಾಗ್ಲಿ ಬೇಕಾಗ್ತದ, ಅದು ಇರಲಾದೆ ಹೆಂಗ್ ಶುರು ಮಾಡಬೇಕು ಅಂತ ಅನಿಸ್ತದೆ ನಿಮಗೆ? ನನ್ಕಿಂತ ಮೊದಲನೇ ರೈತರು, ಪ್ರಗತಿಪರ ರೈತರು ಯಾರು ಒಳ್ಳೆ ರೈತರಿದ್ದರು, ಒಳ್ಳೆಯ ಅಧಿಕಾರಿಗಳ ಜೊತೆಗೆ ಸಂದರ್ಶನ ಮಾಡಿ, ಒಂದು ವಿಶೇಷವಾಗಿ ನಮ್ಮ ಗುರುಗಳು ಅಂತ ಹೇಳ್ಬೋದ್ರಿ ನಾನು, ಎಸ್ ಎ ಪಾಟೀಲ್ ಅಂತ ಕೇಸ, ಅವ್ರ ಜೊತೆಗೂ ಸಂದರ್ಶನ ಮಾಡ್ತಿದ್ದೇವ್ರಿ, ಚರ್ಚೆ ಮಾಡ್ತಿದ್ವಿ. ಅವ್ರನ್ನೂ ನಮ್ಮ ತೋಟಕ್ಕೆ ಒಂದ್ಸಲ ಬಂದು ಹೋಗಿದ್ರು. ಅವರು ಒಂದು ಏನಾರ ಬೆಳಿ ಮಾಡಿದ್ರೆ ತುರಂತವಾಗಿ ಸರ್ ಅವ್ರಿಗೆ ಫೋನ್ ಮಾಡ್ಕೊಂಬಂದ್ರಿ, ಟಿವಿ ಕೆ ಫೋನ್ ಮಾಡಿ ಕೇಳಿದ್ರಿ. ಅಲ್ಲಿ ಎಲ್ಲಾ ತರದ ತಜ್ಞರಾರಿ, ಸಸ್ಯ ತಜ್ಞರಾರಿ, ಬೆಳೆ ತಜ್ಞರಾರಿ, ಮಣ್ಣಿನ ತಜ್ಞರಾರಿ. 2-3 ವರ್ಷಕ್ಕೆ ಒಂದ್ಸಲ ನಾನು ಪರೀಕ್ಷೆ ಮಾಡಿಸ್ತೀನಿ, ಮಣ್ಣು ಪರೀಕ್ಷೆ ಮಾಡಿಸ್ತೀರಿ, ಲಘು ಪೋಷಕಾಂಶಗಳದಾಗ ಏನೇನು ಕೊರತೆ ಅದ ನಮ್ಮ ಮಣ್ಣಾಗ ಹೇಳ್ಕೊಡ್ತಾರೆ ಸರ್. ಅದು ವೈದ್ಯಕೀಯ ನಾನು ಬಳಸ್ಕೊತೀನಿ, ಟ್ರೈಕೋಡರ್ಮ್ ಆಗ್ಲಿ, PSP ಆಗ್ಲಿ, ರೈಜೋಬಿಯಂ ಆಗ್ಲಿ, ರಾಸಾಯನಿಕ ಗೊಬ್ಬರ ಬಹಳ ಕಡಿಮೆ ಬೆಳೆಸ್ತೀನಿ. ಕಡಿಮೆ ಅಂದ್ರೆ ಮೊದಲಿಂದನೇ ನೀವು ಅದ್ರ ಬಗ್ಗೆ ಒಲವು ಇಲ್ಲ ರಾಸಾಯನಿಕ ಗೊಬ್ಬರಗಳ ಬಗ್ಗೆ? ಎರೆಹುಳ ಗೊಬ್ಬರ ಮಾಡ್ಕೊತೀವಿ, ಎರೆಹುಳ ಗೊಬ್ಬರ ಟ್ಯಾಂಕ್ ಅವರಿ ಒಂದೆರಡು, ಅಲ್ಲಿ ನಮ್ಮ ದನಗಳ ಹಿಂದೆ ವೇಸ್ಟ್ ಆಗಿದಂತ ಕಸ ಹಾಕಿ ಗೊಬ್ಬರ ಮಾಡ್ಕೋತೀನಿ. ಈಗ ನೀವು ಟೊಮ್ಯಾಟೊ ಬೆಳಿಬೇಕು ಅಥವಾ ತರಕಾರಿ ಬೆಳಿಬೇಕು ಅಂತ ಅಂದ್ಕೊಂಡು ನಿಮ್ಮ ಕೃಷಿಯನ್ನ ಬದಲಾವಣೆ ಮಾಡಬೇಕು ಅಂತ ಏನ್ ಅನ್ಕೊಂಡಿರಲ್ಲ. ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ್ರಿ, ತಾವು ಸಾಕಷ್ಟು ನಮಗ ಮಾರ್ಗದರ್ಶನ ಮಾಡಿದ್ದಾರೆ, ತಳಿಗಳು ಇಂಥವ್ ಬೆಳಿರಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ. ಅವರು ಹೇಳಿದಂತೆ ನೀವು ಮಾಡ್ಕೋತ ಇಲ್ಲಿ ತನಕ ಬಂದಿರಿ, ಅದ್ರ ಜೊತೆಗೆ ನಿಮ್ಮ ಅನುಭವಗಳನ್ನು ಕೂಡ ಹಾಕೊಂಡು ತೋಟಗಾರಿಕೆಯನ್ನು ಮಾಡಬೇಕು ಅಂತ ಹೇಳಿ ಅದರೊಳಗೆ ಸಾಕಷ್ಟು ಯಶಸ್ಸು ಕೂಡ ಸಾಧಿಸಿರಿ. ಈಗ ಇಷ್ಟೆಲ್ಲಾ ಕೆಲಸಗಳು ಇರ್ತಾವ. ತರಕಾರಿ ಅಂತಂದ್ರೆ ದಿನಾ ದಿನ ನೀವು ಕೆಲಸ ಮಾಡಬೇಕಾಗ್ತದೆ, ಮುಂಜಾನೆಯಿಂದ ಹೆಚ್ಚು ಕಡಿಮೆ ರಾತ್ರಿ ಬೆಳತನ ಕೆಲಸ ಮಾಡುವಂತದ್ದು ಇರ್ತದ. ಹೌದಾ? ಯಾವ ರೀತಿ ನೀವು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇದ್ದೀರಿ ಮನೆಯೊಳಗ? ಮನೆಯೊಳಗ 6 ಜನ ಇದ್ದೀವಿ. 6 ಜನದಾಗ ಇಬ್ಬರು ಹುಡುಗರು ಸಜ್ದಾರ್ ಬಂದಾರಿ ಸರ್. ಹೆಣ್ಮಕ್ಳು ಇದ್ದಾರೆ, ಅವ್ರು ತಮ್ಮ ಮನೆಗೆ ಹೋಗ್ಬಿಟ್ಟಾರ. ಅವ್ರು ಬಹಳ ಕೆಲಸ ಮಾಡ್ತಾರೆ ಸರ್. ಇವತ್ತು ಮಾರ್ಕೆಟ್ಗೆ ನಾವು ಟಮಾಟ ಕಡಿಬೇಕಾಗ್ಯದ, ಮುಂಜಾನೆ 6 ಗಂಟೆಗೆ ಚಾಲು ಮಾಡ್ತಾರೆ, 10 ತನಕ 40-50 ಕ್ಯಾರೆಟ್ ಕಡ್ದು ಬಿಡ್ತಾರೆ. ಮತ್ ಊಟ ಮಾಡ್ಕೊಂಡು ಹೋಗ್ತಾರಲ್ಲ ತೋಟದಾಗೆ ಮನೆ ಅದಾರೆ, ಮತ್ ಮುಳುಗತಾನ 100 ಕ್ಯಾರೆಟ್ ಕಡ್ದು ಪ್ಯಾಕ್ ಮಾಡ್ಕೇಸಂದ ಮಾರ್ಕೆಟ್ ಅಡಿ ಕೊಟ್ಟು ಕಳಿಸ್ತೇವ್ರಿ. ಒಂದ್ ಸ್ವಲ್ಪ ಏನಾರ ಬೇರೆ ಕೆಲಸಗಳು ಇದ್ದು ಅಂದ್ರೆ ಒಂದ್ 2-3 ಮಂದಿ ಹೆಣ್ಮಕ್ಳಿಗೆ ಇಲ್ಲೇ ಬರ ಹಚ್ಕೊಂಡು ಕೇಸಂದ ಮಾಡ್ತೇವ್ರಿ. ಈಗ ಇಷ್ಟು ವರ್ಷದೊಳಗ ನೀವೇನು ಇದು ಕೃಷಿ ಮಾಡ್ಕೋತ ಬಂದಿರಲ್ಲ, ನಿಮಗ ನೀರಿನ ಕೊರತೆ ಆಗ್ಲಿ ಅಥವಾ ರೋಗ ಕೀಟಗಳು ಕಾಡಿದ್ದಾಗ್ಲಿ ಅಥವಾ ಮಾರ್ಕೆಟ್ನೊಳಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಬೆಲೆ ನಿಮಗೆ ಸಿಗಬೇಕಾದಂತದ್ದು ವ್ಯತ್ಯಾಸಗಳು ಬಹಳ ಇರ್ತಾವ. ಬಹಳಷ್ಟು ಸಲ ನಾವು ಟೊಮ್ಯಾಟೋದ್ ಕೇಳ್ತಿರ್ತೀವಿ, ಆಮೇಲೆ ಉಳ್ಳಾಗಡ್ಡಿದು ಮಾರ್ಕೆಟ್ ಒಂದೊಂದ್ ಸಲ ಸಿಗ್ತದ್ರಿ. ಅದ್ರ ಸಲುವಾಗಿ ಸರ್ ನಾನು 3 ಪ್ಲಾಟ್ ಮಾಡ್ತೇನೆ. ಒಂದ್ ಪ್ಲಾಟ್ ಫಸ್ಟ್ ಇಂದ ಮಾರ್ಕೆಟ್ ಬಿತ್ತು ಅಂತ ಹೇಳ್ಬೋದು. ಬಹಳಷ್ಟು ರೈತರು ಅಂಜಿಕೇಶನ್ ಬಿಟ್ಬಿಡ್ತಾರೆ, ನಾ ಬಿಡಂಗಿಲ್ಲ ಸರ್, ಮತ್ ನೆಕ್ಸ್ಟ್ ಮಾಡ್ತೇನೆ. ಅಲ್ಲಿನೂ ಒಂದ್ ಸ್ವಲ್ಪ ಸಿಕ್ಕಿಲ್ಲ ಅಂದ್ರೆ 1000 ಕರೆ ನಾವು 1000 ರೂಪಾಯಿ ಒಂದೊಂದ್ ಕ್ಯಾರೆಟ್ ತಗೊಂಡಿದ್ದಾರೆ ಸರ್. ಒಂದೊಂದ್ ಸಲ ಇಲ್ಲಿ ಮೊದಲು 45 ರೂಪಾಯಿ ಕ್ಯಾರೆಟ್ ಕೇಳ್ತಿದ್ರಿ. 6 ತಿಂಗಳ ನಂತರ ಅದಕ್ಕೆ ಮತ್ ನಾವು 500-600 ರೂಪಾಯಿ ಬೆಲೆಗೆ ಟೊಮ್ಯಾಟೊ ಸಿಗಂತ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸರ್. ಮತ್ತೆ ಏನಾದ್ರೆ ಟಮಟಮ್ ಅದಾರೆ ನಮ್ಮಲ್ಲಿ, ಹಳ್ಳಿ ಸಂತಿಗೆ ಮಾಡ್ತೇವೆ ಸರ್. ನಿಮ್ದೇ ಅದ? ನಿಮ್ದೇ ವಾಹನ ಇಟ್ಕೊಂಡ್ರಿ? ವಾಹನ ಇಟ್ಕೊಂಡ್ರೆ ಒಂದು 20-25 ಕ್ಯಾನ್ ಹಳ್ಳಿ ಸಂತಿ ಬೈದ್ಕೇಸಂದ್ ಮಾಡ್ತೇವ್ರಿ ಸರ್. ಅಲ್ಲಿ ನಮ್ಗೆ ಅದ್ರಾಗ ಡಬಲ್ ಆದಾಯ ಆಗ್ತದೆ ಸರ್. ಇಲ್ಲಿ ಮಾರ್ಕೆಟ್ ಯಾರ್ಡ್ನಾಗ ಆಡ ತಮಾಲು ಇವೆಲ್ಲ ಹೋಗ್ಕೇಸಿಂದ ಬರೋದ್ ಕಡಿಮೆ ರೀ. ಇಲ್ಲಿ ಎಷ್ಟು ಬರ್ತದೆ ನೇರವಾಗಿ ಬರ್ತದೆ. ಚಿಲ್ಲರ್ ಮಾಡ್ತದೆ ಅಂದ್ರೆ ಕಲಬುರಗಿ ಮಾರ್ಕೆಟ್ಗೂ ನೀವು ಮಾರಾಟ ಮಾಡ್ತಾ ಇದ್ರಿ, ಆಮೇಲೆ ಉಳಿದ ನಮ್ಮ ಸಂತಿಗಳಿಗೆ ಮಾಡ್ತೀವಿ. ನಮ್ಮೂರಾಗೂ ಸಂತಿ ಆಗ್ತದ್ರಿ, ಮತ್ತೆ ಬೇರೆ ಋಣದಾಗ ಆಗ್ತದ್ರಿ. ಅಂದ್ರೆ ಸುತ್ತಮುತ್ತಲ ಏನ್ ಸಂತಿ ನಡೀತಾವ? ಹೋಗ್ತೇವ್ ಸರ್. ಅಲ್ಲೆಲ್ಲ ನೀವು ಮಾಡ್ತಾ ಇದ್ರಿ, ನೀವೇ ಸ್ವತಃ ಕೂತು ಮಾಡ್ತಾ ಇದ್ರಿ ಅಥವಾ ಮನೆ ಮಂದಿ ಇರ್ತಾರೆ? 2-3 ಮಂದಿ ಹೋಗ್ತಾರ ಸರ್. 2-3 ಮಂದಿ ಅಲ್ಲಿ ಅಲ್ಲೇ ಒಂದು ಅಂಗಡಿ ಹಚ್ಕೊಂಡು ಕೇಸಂದ 3-4 ತಾಸು ಸಂತಿ ಇರ್ತದ್ರಿ, ಮಾರ್ಕೊಂಡು ಕೇಸಂದ ಬರ್ತೇವೆ. ಈಗ ಸಾಮಾನ್ಯವಾಗಿ ಏನಾಗ್ತದ, ರೈತರು ಬೆಳೀತಾರೆ, ಬೆಳೆದು ನಾವೇ ಮಾಡಬೇಕು, ಆಮೇಲೆ ಹೋಗಿ ಅದನ್ನ ನಾವು ಮಾರಾಟ ನಾವೇ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಅನ್ನುವಂತ ವಿಚಾರ ಹೇಳ್ತಿರ್ತಾರೆ, ನಿಮ್ಗೇನ್ ಅನಿಸ್ತದ? ನನಗೆ ಹೇಳ್ರಿ ಸರ್, ಕರ್ತವ್ಯನೇ ಅದೇ ಇಟ್ಕೊಂಡು ಕೂತಿದ್ದೇವಲ್ಲ ಸರ್. ಏನು ಮಾಡ್ಬೇಕು, ಇದು ಮಾರ್ಬೇಕು, 10 ರೂಪಾಯಿಗೆ ಯಾಕಾಗಲ್ಲ, ಅದು ಕೆಡ್ಸೋದಿಲ್ರಿ ನಾವು. ಅದು ಎಷ್ಟೇ ಬೆಲೆ ಬಂದ್ರೂ ಅಷ್ಟಕ್ಕೆ ಮಾರಂತ ಒಂದು ವ್ಯವಸ್ಥೆ ಮಾಡ್ಕೋತೀವ್ರಿ. ಐತ್ರಿ, ಒಂದೇನದಾರೆ ಇಲ್ಲೇ ಮಾರ್ಬೇಕನ್ನಂತದ್ದು ಏನ್ ನಿರ್ಧಾರ ಇಲ್ರಿ. ಮಾರ್ಕೆಟ್ ಎಲ್ಲಿ ಅದ ಅಲ್ಲಿ ತಾನು ಹೋಗ್ತೇವ್ರಿ. ಬುಲೆರೋ ಸಮಕೇಶನ್ ಕಟ್ ಕಳಿಸ್ತೀವ್ರಿ, ಹೈದರಾಬಾದ್ ಆಗ್ಲಿ ಅಥವಾ ಪೂನಾ ಆಗ್ಲಿ. ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಳ್ಳಿ ಸಂತಿದಾಗ ಮಾಡ್ತೇವೆ. ನಮ್ಮಲ್ಲಿ ನನಗೆ 3-4 ರೂಪಾಯಿ ಕೆಜಿ ಟೊಮಾಟೆ ಮಾರ್ಕೆಟ್ದಾಗ ಬಿದ್ದರೆ ಅಲ್ಲಿ ಸಂತಿ ಒಳಗೆ 10 ರೂಪಾಯಿ ಕೆಜಿ ಆಗ್ತದೆ. ದೂರದ ಮಾರ್ಕೆಟ್ಗೂ ನೀವು ಮಾಡ್ತೀರಿ? ಎಲ್ಲಿ? ಹೈದರಾಬಾದ್ ಕಳಿಸ್ತೀವಿ. ಹೈದರಾಬಾದ್ ಕಳಿಸ್ತೇವ್ರಿ. ಮತ್ತೆ ಪುಣಾರಿ? ಮತ್ತೆ ಎಲ್ಲಿ ಕಳಿಸ್ತೀರಿ? ಸೋಲಾಪುರ್ಗೆ ನಮ್ದು ಸೇಮ್ ಅದರಿ. ಮತ್ತ ಅಂತ ದೂರದ ಮಾರ್ಕೆಟ್ಗಳಿಗೆ ನೀವು ಕಳಿಸಬೇಕು ಅಂತಂದ್ರೆ ಅದನ್ನ ಸರಿಯಾಗಿ ಪ್ಯಾಕ್ ಮಾಡೋದಾಗ್ಲಿ ಅಥವಾ ಸರಿಯಾದ ಸಮಯದೊಳಗೆ ಅದನ್ನ ಕೊಯ್ಲು ಮಾಡೋದಾಗ್ಲಿ ಇವೆಲ್ಲ ಮಾಡಬೇಕಾಗ್ತದೆ. ಆ ಟೈಮಿಗೆ ಸರ್ ಒಂದ್ 4 ಲೇಬರ್ ಹಚ್ಕೋತೇವ್ರಿ. 4-5 ಲೇಬರ್ ಹಚ್ಕೊಂಡ್ಕೇಸಂತ ಅದಕ್ಕೆ ಸರಿಯಾಗಿ ಪ್ಯಾಕಿಂಗ್ ಮಾಡ್ಕೇಸಂದ ಮಾರ್ಕೆಟ್ ಹೋಗತಾನ ನಮ್ಮ ಮಾಲ್ನು ಖರಾಬ್ ಆಗಿರ್ಬಾರ್ದು, ವ್ಯವಸ್ಥೆ ಮಾಡಿ ಕಳಿಸ್ತೇನೆ ಸರ್. ಓಹೋ. ಮತ್ತೆ ಈಗ ನೀವು ಮಾರ್ಕೆಟ್ ಮಾಡುವಂತ ಟೈಮ್ ನೊಳಗೆ ನೀವು ಮಾಲ್ ತಗೊಂಡು ಹೋಗ್ತೀರಿ ಮಾರ್ಕೆಟ್ಗೆ, ಅಲ್ಲಿ ಕೂತು ಮಾರಾಟ ಮಾಡಿ ಬರ್ತೀರಿ ಮುಂಜಾನೆ ಸಂಜೆ ತನಕ, ಮತ್ತೆ ಇಲ್ಲಿ ಕೆಲಸಗಳು ಹೆಂಗ? ಮನೆ ಇದ್ದವ್ರು ಉಳಿದವ್ರು ಮಾಡ್ಕೊತಾರೆ, ಇಬ್ಬರು ಹೋಗ್ತಾರೆ ಸರ್, 4 ಮಂದಿ ಉಳಿತಾರೆ, 4 ಮಂದಿ ಕೆಲಸ ಮಾಡ್ಕೊತಾರೆ. ಅಂದ್ರೆ ಮನೆ ಮಂದಿ ಕೂಡಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಸರ್. ಪಗಾರ ಎಲ್ಲರದು ಅಲ್ಲೇ, ಎಲ್ಲಾರ್ದು ಅಲ್ಲೇ ಬರ್ತದೆ ಪಗಾರ. ಹಣ್ಣಿನಾಗೆ ಹುಡ್ಕೇಳಿದ್ರಿ ಸರ್. ಈಗ ಟೊಮ್ಯಾಟೊ ಆಯ್ತು, ಟೊಮ್ಯಾಟೊ ಜೊತೆಗೆ ಮತ್ತೆ ಬೇರೆ ಯಾವ್ಯಾವ ತರಕಾರಿ? 3-4 ತರಕಾರಿ ಇರ್ತಾವ ಸರ್. ಯಾವ್ದೇ ಹಳ್ಳಿ ಸಂತಿಗೆ ಹೋಗ್ಬೇಕಿತ್ತು ಅಂದ್ರೆ ಮೆಣಸಿನ್ಕಾಯಿ ಇರ್ತಾವ್ರಿ ಸರ್ ನಮ್ಮಲ್ಲಿ, ಹಾಗಲ್ ಇರ್ತದ್ರಿ, ಹೀರಿ ಇರ್ತದ್ರಿ ಸರ್, ಟೊಮಾಟ ಇರ್ತಾವ್ರಿ. 1 ಕಿಲೋ 1 ಕರೆ ರೇಟ್ ಸಿಗ್ತದೆ, ಮಾರ್ಕೆಟ್ ಅಂತ ಬರ್ತೇವ್ರಿ ಸರ್ ಸಂತಿ ಹೋಗಿ. ಈಗ ನಿಮ್ಮ ಹೊಲಕ್ಕೆ ಯಾರು ಬಂದು ಒಯ್ಯೋದಿಲ್ಲ? ಯಾರು ಬರೋದಿಲ್ಲ? ಇಲ್ಲ ನಮಗೆ ಕೊಡ್ರಿ, ನಾವು ತಗೊಂಡು ಹೋಗಿ ಮಾರಾಟ ಮಾಡಿ ಬರಂಗಿಲ್ಲ ಸರ್. ಯಾರು ಬರೋದಿಲ್ಲ, ದಿನನಿತ್ಯ ಇಲ್ಲಿ ಏನ್ ಬರೋದ ಅಡಿಗೆ ಕಂಟಿನ್ಯೂ ಬರ್ತಿರ್ತದ್ರಿ. ಈಗ ಹೆಚ್ಚು ಕಡಿಮೆ ನೀವು ವರ್ಷ ಪೂರ್ತಿ ಎಲ್ಲ ತರಕಾರಿ ಬೆಳೀತಾ ಇದ್ದೀರಿ, ನೀರಾವರಿ ವ್ಯವಸ್ಥೆ ಆದ ಸಣ್ಣ ಸಣ್ಣ ಪ್ಲಾಟ್ ಮಾಡ್ತೀರಿ, ಆಮೇಲೆ ಒಂದ್ ಬೆಳೆ ಆದ ನಂತರ ಇನ್ನೊಂದು ಬೆಳೆ ತಗೋತೀರಿ, ಹಿಂಗಾಗಿ ನಿಮಗೆ ಏನಾಗ್ತದ, ನಿರಂತರವಾಗಿ ಕೊಯ್ಲು ಇರ್ತದ, ಕೆಲಸನೂ ಇರ್ತದ, ಆದಾಯನೂ ಇರ್ತದ. ಇಂಥ ಒಂದು ಸಮಯದೊಳಗ ಒಂದು ವರ್ಷದ ಒಂದು ಲೆಕ್ಕ ನಾವು ಹಾಕಿ ನೋಡಿದ್ರೆ ಯಾವ ಸಮಯದೊಳಗ ನಿಮಗ ಒಳ್ಳೆ ಬೆಲೆ ಬರ್ತದ ಅಂತ ಹೇಳಿ ಅಂತ ಅನಿಸ್ತದ? ನಮಗ್ರಿ ಸರ್ ಕಾಯಿಪಲ್ಯ ಕಾಯಿಪಲ್ಯ ಫೆಬ್ರವರಿ ಮಾರ್ಚ್ನೊಳಗ ಒಳ್ಳೆ ರೇಟ್ ಬರ್ತದೆ. ಮತ್ತ ಹಬ್ಬ ಹುಣ್ಣಿಮೆ ಇರ್ತಾವ ಆ ಟೈಮ್ ನೊಳಗೆ ಈ ಬಕ್ರೀದ್ ಹಬ್ಬದಾಗ ಟೊಮಾಟೋ ಬೇಡಿಕೆ ಜಾಸ್ತಿ ದೀಪಾವಳಿ ಒಳಗೆ ಮೆಣಸಿನಕಾಯಿ ಬೇಡಿಕೆ ಬಹಳ ಜಾಸ್ತಿ ಇರ್ತದೆ. ಎಲ್ಲ ಮಾಸ ಅಂತ ಕೇಳಬೇಡಿ ಕಾಯಿಪಲ್ಯ ಮಾಡ್ತಿರ್ತದೆ. ಜನವರಿ ಫೆಬ್ರವರಿದಾಗ ಲಗ್ನ ಸೀಸನ್ ಬಂದಿರ್ತದೆ, ಟೊಮಾಟೋಗೆ ಸ್ವಲ್ಪ ಬೆಲೆ ಇರ್ತದೆ, ಬೇಡಿಕೆ ಇರ್ತದೆ. ಈಗ ಅಂತಹ ಸಮಾರಂಭಗಳಿಗೆ ನೀವು ನೇರವಾಗಿ ಮಾರಾಟ ಮಾಡಿದಂತಹ ಉದಾಹರಣೆಗಳು ಅದಾವಂತೀರಿ? ಈಗ ಸಾಕಷ್ಟು ಮದುವೆ ಸಮಾರಂಭಗಳು ನಡೀತಾವ. ಇಲ್ಲ ಸರ್, ಯಾರೇ ಊರನವರು ಒಂದ್ ಕ್ಯಾನ್ ಎರಡು ಕ್ಯಾನ್ ಹೇಳಿದ್ರೆ ಅಷ್ಟೇ ಒಯ್ದು ಕೊಟ್ಟಿರ್ತೀರಿ. ಬೇರೆ ಗಡಿಲಿಂದ ಬಂದ್ ಏನೋ ಯಾರು ಬರಂಗಿಲ್ಲ. ಮಾರ್ಕೆಟ್ ಅಡಿಗೆ ಹೋಗ್ತಾರೆ, ಇಲ್ಲ ಸಂತೆಗೆ ಹೋಗ್ತಾರೆ, ಇಲ್ಲ ಸಂತೆಗೆ ಯಾರು ಹೇಳ್ತಾರೆ ನಾಳೆಗೆ ನಮ್ಮ ಮನೆ ಕಾರ್ಯಕ್ರಮದ ಒಂದ್ ಎರಡು ಕ್ಯಾರೆಟ್ ಮೆಣಸಿನಕಾಯಿ ಬದನೆಕಾಯಿ ಟೊಮಾಟೋ ನಾನು ಕೊಟ್ಟು ಕಳಿಸ್ತೇವೆ. ಈಗ ಒಂದ್ ಮಾತು ಕೇಳ್ತೀನಿ ನಾನು, ಈಗ ಸಾಕಷ್ಟು ಕಲ್ಯಾಣ ಮಂಟಪಗಳು ಇರ್ತಾವ, ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ, ಅವ್ರ ಹತ್ರ ಏನಾದ್ರೂ ಹಿಂಗ ಕಾಯಿಪಲ್ಯ ಮಾರಾಟ ಮಾಡುವಂತವ್ರಿರ್ಬೋದು ಅಥವಾ ಕಿರಾಣಿ ಸಾಮಾನು ಮಾರಾಟ ಮಾಡುವಂತವ್ರಿರ್ಬೋದು, ಕೇಟರರ್ಸ್ ಇರ್ಬೋದು, ಇವ್ರದೆಲ್ಲ ಒಂದು ಕಾಂಟ್ಯಾಕ್ಟ್ ನಂಬರ್ ಅಥವಾ ಸಂಪರ್ಕ ಇರ್ಬೋದಲ್ಲ ಅಲ್ಲಿ? ಇಲ್ಲ ಇಂಥಲ್ಲಿ ಸಿಗ್ತದ ಅವ್ರ ಕಡೆಯಿಂದ ನಾವು ತರಿಸೋಣ ಅನ್ನುವಂಥದ್ದು ಏನಾದ್ರೂ ಅಂತ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳಕ್ ಸಾಧ್ಯದನ ಹೆಂಗಂತ? ನಾವು ಅಂತ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಸರ್. ಒಂದು ಲಗ್ನ ಕಲ್ಯಾಣ ಮಂಟಪದಾಗ ಸರ್ ಒಬ್ಬರೇ ಅಡಿಗೆ ಮಾಡೋರಿದ್ರೆ ಸರ್ ಕಾಂಟ್ಯಾಕ್ಟ್ ಮಾಡುತ್ತೆ ಅವ್ರು ಯಾರ್ಯಾರು ಲಗ್ನ ಯಾರ್ಯಾರು ಚಾಯ್ಸ್ ಅಂತ ಯಾವ ಸಂಪರ್ಕ ಇಲ್ಲ ಸರ್. ಅಂದ್ರೆ ಇಂಥ ವ್ಯವಸ್ಥೆ ಐತೇನಂತ ನಾನು ಕೇಳೋದು, ಯಾಕಪ್ಪ ಅಂತಂದ್ರೆ ಇಂಥ ಮಾರ್ಕೆಟ್ ಮಾಡೋದಕ್ಕೆ ಇದೊಂದು ಹಾದಿ ನಮಗೆ. ಹೌದಾ? ಅಂತ ಒಂದು ಸಂದರ್ಭದೊಳಗ ಈಗ ಇಂಥ ಕಲ್ಯಾಣ ಮಂಟಪ ಇರಬಹುದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಆಯೋಜಕರು ಮಾಡುವಂತಹದ್ದಿರಬಹುದು, ಅಂಥಲ್ಲಿ ಸಂಪರ್ಕ ಇತ್ತು ಅಂತಂದ್ರೆ ನಿಮಗೆ ಮಾರಾಟಕ್ಕೂ ಒಂದು ಸರಳವಾದಂತಹ ಒಂದು ವೇದಿಕೆ ಸಿಗ್ತದೆ. ಸಂಪರ್ಕ ಯಾವ ಸಂಪರ್ಕ ಯಾವುದು ಇಲ್ಲ ಅಂತಂತೀರಿ? ಅಡ್ಡಿಲ್ಲ. ಈಗ ಕಾಯಿಪಲ್ಯ ಅಂತೂ ಬೆಳೀತಾ ಇದ್ರಿ, ಇದ್ರೊಳಗೆ ಏನು ಸವಾಲ್ ಅಂತ ಅನಿಸ್ತದೆ ನಿಮಗೆ ಕಾಯಿಪಲ್ಯ ಬೆಳೆಯೋದ್ರೊಳಗೆ? ಎಲ್ಲ ನಮ್ಮ ಕೆಲಸಗಳು ಸರಳವಾಗಿ ಆಗ್ತದೆ, ನಮಗೆ ಸಾಕಷ್ಟು ಆದಾಯ ಬರ್ತದೆ ಅಂತ ಅನಿಸ್ತದೆ ನಿಮಗೆ? ಸರಳ ಯಾವಾಗ ಯಾವುದೂ ಇಲ್ಲ, ಎಲ್ಲ ಹೋರಾಟ ಮಾಡಬೇಕು. ಒಂದು ನಮಗೆ ಸರಳ ಆಗ್ಬೇಕಿತ್ತಂದ್ರೆ ಸರ್ ವಾತಾವರಣ ಸರಿಯಾಗಿರ್ಬೇಕು. ವಾತಾವರಣ ಸರಿಯಾಗಿದ್ದಿಲ್ಲ ಅಂದ್ರೆ ನೀವು ಬೆಕ್ಕದಂತ ವಿಶ್ವ ಪ್ರಯತ್ನ ಮಾಡ್ರಿ, ಆ ಬೆಳಿಗ್ಗೆ ಆ ವಾತಾವರಣಕ್ಕೆ ಹೊಂದ್ಕೊಂಬಂಗಿಲ್ರಿ, ರೋಗ ಬರ್ತಾವ್ರಿ, ಅಲ್ಲಿ ದೊಡ್ಡ ಹೋರಾಟ ಆಗ್ತದ್ರಿ. ಅಲ್ಲಿ ನೂರಕ್ಕೊಬ್ಬರು ರೈತರು ಯಾರೇ ಸಕ್ಸಸ್ ಆದ್ರೆ ಇಲ್ಲ ಬಹಳಷ್ಟು ನುಕ್ಸಾನ್ ಮಾಡ್ತದೆ. ಒಕ್ಕಲ್ತನ ವಾತಾವರಣ ಮತ್ತು ಮಳೆ ಮ್ಯಾಗೆ ಅವಲಂಬನ. ಹೌದೌದು, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಈಗ ನೋಡ್ರಿ, ಈಗ 15 ವರ್ಷ ಆಯ್ತು ನೀವು ಕೃಷಿ ಮಾಡ್ತಾ, 15 ವರ್ಷದ ಹಿಂದೆ ಇದ್ದಂತಹ ವಾತಾವರಣ ಈಗಿಲ್ಲ, ಬಹಳಷ್ಟು ಬದಲಾವಣೆ ಆಗ್ಯದ. ಮಳೆ ಒಳಗೆ ಬದಲಾವಣೆ ಆಗ್ಯದ, ಆಮೇಲೆ ನಮ್ಮ ಮಣ್ಣಿನ ಪರಿಸರ ಕೂಡ ಬಹಳಷ್ಟು ಬದಲಾವಣೆ ಆಗ್ಯದ, ಆಮೇಲೆ ಉಷ್ಣತೆ ಒಳಗೆ ಬದಲಾವಣೆ ಆಗಿದೆ. ನಿಮಗ್ ಏನ್ ಅನಿಸ್ತದೆ, ಶುರು ಮಾಡದಂತಹ ಸಮಯದೊಳಗ ಯಾವ ರೀತಿಯಾದಂತಹ ವಾತಾವರಣ ಇತ್ತು, ಅದು ನಮ್ಮ ಕೃಷಿಗೆ ಯಾವ ರೀತಿ ಸ್ಪಂದಿಸ್ತಿತ್ತು, ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅನಾನುಕೂಲ ಅನ್ಬಹುದು ಅಥವಾ ಏರುಪೇರು ಅಂತ ಅನ್ಬಹುದು? ಸರ್, ನಾವು ಶುರು ಒಕ್ಕಲ್ತನ ಮಾಡತ್ತೀವಿ ಸರ್, ಒಳ್ಳೆ ವಾತಾವರಣದಾಗ ಕರೆಕ್ಟ್ ಆಗಿ ಮಳೆ ಬರ್ತಿದ್ವಿ. ರೈತರ ಆಶಯ ಮಾಡಿದ್ರು, ಏ ಮಿರುಗದ ಮಳೆ ಬಿತ್ತಣಿಗೆ ಮಾಡಿಸ್ತಪ್ಪ ಅಂದ್ರೆ ಮಾಡಿಸಿ ಮಾಡಿಸ್ತದೆ. ಈ ಹೋದ ವರ್ಷ ನೋಡ್ರಿ, 1.5 ತಿಂಗಳ ದಿನ ಮಳೆ ಬರಲಿಲ್ಲ. ಈ ವರ್ಷದ ಕೇಳ್ರಿ, ಅತಿ ಹೆಚ್ಚಿನ ಬಿಸಿಲ್ರಿ ಈ ವರ್ಷ. ಇವೆಲ್ಲ ಏರುಪೇರುಗಳು ಮೊದಲು ಇವು ಕಡಿಮೆ ಇದೆಯೇನಂತ ಹಂಗ ಅನಿಸ್ತದ್ರಿ ಸರ್. ಸಮಯಕ್ಕೆ ಮಳೆ ಬರ್ತಿತ್ರಿ, ಆಯ್ತು, ಒಂದು ಒಳ್ಳೆ ಗಾಳಿ ಬೀಸ್ತಿತ್ತು. ಈಗ ನಾವು ಅಂತೇವ್ರಿ, ಗಂಗೆ ಮಾರಿ ಗಾಳಿ ಬೀಸ್ತಂದ್ರೆ ಒಳ್ಳೆ ಬೆಳೆ ಆಗ್ತದ, ರೋಗ ಬರಂಗಿಲ್ಲ ಅಂತೇವ್ರಿ. ಈ ಮಾರ್ಗದಿಂದ ಬರ್ತದ್ರಿ, ಆ ಗಾಳಿ ಬಿಡ್ಸಂದ್ರೆ ತಂತಾನೆ ಜ್ವಾಳ ಆಗ್ತಾವ ಅಂತ ನಮ್ಮ ಪೂರ್ವಜರು ಹೇಳ್ತೇವೆ. ಈಗ ಆ ಗಾಳಿಗಳು ಇಲ್ಲ, ಗಾಳಿನೇ ಇಲ್ಲ ಅಂತೇಳಿ ಸರ್. ಈ ವರ್ಷದ ಬಿಸಿಲು ನೋಡಿದ್ರೆ ಸರ್, ನಾವು 15 ವರ್ಷ ಅಂದ್ರೆ ಅದಕ್ಕೆ ಹಿಂದೆ ನಡ್ಕೊಂಡು ಒಮ್ಮನೂ ನೋಡ್ಲಿಲ್ಲ. ಹೌದಲ್ಲ, ಅಂತ ಬಿಸಿಲು, ಆ ಬಿಸಿಲಿನೊಳಗೆ ಸರ್ ಯಾವಾದೇ ಬೆಳೆ ಫೇಲ್ ಆಗ್ತದೆ. 45-46 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಏನೂ ಬೆಳೆಯಂಗಿಲ್ರಿ. ಮತ್ತೆ ನಿಮ್ದು ಬೆಳೆಯುತ್ತ ಆ ಸಮಯದೊಳಗ ಟೊಮಾಟ ಐತ್ರಿ ಸರ್, ಮುಗಿಲು ಬಂದಿತ್ತು. ಅದ್ರ ಮೇಲೆ ಏನಾದ್ರೂ ನೀವು ಪರಿಣಾಮ ಕಂಡ್ರಿ? ಸಾಕಷ್ಟು ಸರ್, ಹೂವನ್ನೇ ನಿಂದಿರ್ತಿದ್ರಿ, ಓಹೋ, ಹೂವ ತಂತಾನೆ ಉದುರಿ ಬೀಳ್ತಿದ್ರು, ಉದುರಿ ಬೀಳ್ತಿವ್ರಿ. ಮತ್ತೆ ಕಾಯಿ ಸೈಜ್ ಆಗ್ಲಿ ಅಥವಾ ಕಡಿಮೆ ಆಗ್ತದೆ, ಸಣ್ಣದಾಗ್ತದೆ, ತುರಂತ ಕೆಂಪಾಗ್ಬಿಡ್ತಾವ್ರಿ ಬಿಸಿಲಿಗೆ. ಹಣ್ಣಾಗಿಂತ ಮುಂಚಿತವಾಗಿ ತಂತಾನೆ ಹಣ್ಣಾಗ್ಬಿಡ್ತಾವ. ಯಾಕ್ರಿ ಸರ್, ನಾನು ಒಕ್ಕಲ್ತನ ಮಾಡತ್ತೀವಿ, ಒಂದ್ 3-4 ವಿಶೇಷವಾಗಿ ನಮ್ಮ ಸ್ವಂತ ವಿಚಾರಲಿಂದ್ರೆ ಜ್ವಾಳದ ಸಸಿ ಮಾಡ್ಕೊಂಡಿದ್ರಿ ಸರ್. ಓಹೋ, ಜ್ವಾಳದ ಸಸಿ, ಜ್ವಾಳದ ಸಸಿ ಮಾಡ್ಕೊಂಡು ಕೇಸಿಂದ ನಾಟಿ ಮಾಡಿದ್ರಿ ಸರ್. 1/2 ಎಕರೆ ಹಚ್ಚಿದ್ರಿ ಸರ್, 9 ಚೀಲ. 1/2 ಎಕರೆದೊಳಗೆ 9 ಚೀಲ, 9 ಚೀಲ ಒಂದ್ ಫೀಟಿಗೆ ಒಂದ್ ಸಸಿ ಹಚ್ಚಿದ್ರಿ ಸರ್. ತೊಗರಿ ಸಸಿನೂ ಮಾಡ್ಕೊಂಡಿದ್ರಿ, 3 ಫೀಟಿಗೆ ಒಂದ್ ಸಸಿ, 6 ಫೀಟ್ ಅಂತರ ಇಟ್ಟು ಮಾಡಿದ್ರಿ. 16 ಕ್ವಿಂಟಲ್ ಆಗಿತ್ತು ಸರ್ ಒಂದ್ ಎಕರೆ. 1 ಎಕರೆಗೆ 16 ಕ್ವಿಂಟಲ್ ಆಗಿತ್ತು. ಮತ್ತೆ ನಿಮ್ ಜ್ವಾಳ ತೊಗರಿ ನೋಡಿ ಉಳಿದವ್ರ ಏನಂದ್ರು? ಬರೀ ನೋಡ್ಲಕ್ ಬಂದಾರಿ ಸರ್ ಸಾಕಷ್ಟು ಮಂದಿ, ಕೆಲವೊಬ್ಬರು ಪ್ರಯತ್ನನೂ ಮಾಡ್ಯಾರ. BSMR ಅಂತ ಒಂದ್ ತಳಿ ಇತ್ರಿ, ನಮ್ಗೆ ಸರ್ ಅವ್ರು ಹೇಳಿರ್ತಾರೆ, ಈ ತಳಿಗೆ ಇಳುವರಿ ಬಕ್ಕಳದವ್ರಿ, ಬಹಳ ವಿಶಾಲವಾದಂತ ಗಿಡ ಆತಾವ, ನೀವು ಮೆಹನತ್ ಮಾಡೋರಿದ್ದೀರಿ, ಸ್ವಲ್ಪ ಮಾಡಿ ನೋಡ್ರಿ ಅಂತ ಬಂದ್ರೆ ಮಾಡಿದ್ರಿ ಸರ್. ಅವಾಗ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ, ಶ್ರೇಷ್ಠ ಕೃಷಿ ಅಂತ ಕೇಸಂದ್ರೆ ಅವಾಗ ಪ್ರಶಸ್ತಿ. ಕೃಷಿ ವಿಶ್ವವಿದ್ಯಾಲಯದಿಂದ ರಾಯಚೂರು ನೀವು ಪುರಸ್ಕಾರ ಸಿಕ್ತು ಶ್ರೇಷ್ಠ ಕೃಷಿಕ ಅನ್ನುವಂಥದ್ದು. ಈಗ ನೀವೇನು ಸಸಿ ಬೆಳೆಸಿ ನಾಟಿ ಮಾಡ್ತೀನಿ ಅಂತಂದ್ರಲ್ಲ, ಅದು ಸಣ್ಣ ಏರಿಯಾದಾಗ ಮಾಡಿದ್ರು ಅಥವಾ ದೊಡ್ಡ ಏರಿಯಾದಾಗ ಮಾಡಿದ್ರು? ಜೋಳ ಅರ್ಧ ಎಕರೆ ಮಾಡಿದ್ರು. ಜೋಳ ಅರ್ಧ ಎಕರೆ, ತೊಗರಿ 4 ಎಕರೆ ಮಾಡಿದ್ರು. ತೊಗರಿ 4 ಎಕರೆ ಮಾಡಿದ್ರು. ನಿಮಗೆ ಕಷ್ಟ ಅನಿಸ್ಲಿಲ್ಲ? 4 ಎಕರೆ ಬಹಳ ದೊಡ್ಡ ಕ್ಷೇತ್ರ ಆಗ್ತದ, ನಾಟಿ ಮಾಡ್ಕೋತ ಹೋಗ್ಬೇಕಲ್ಲ ಅಂತೇಳಿ. ಮೇದಾಗ ಸರ್ ಸಸಿ ಮಾಡ್ಕೊಂಡಿದ್ರು. ಜೂನ್ ಫಸ್ಟ್ ವೀಕ್ ಮಳಿ ಬರಲಿ ಅಥವಾ ಬರಲಾರ್ದಿರಲಿ ಬಾವಿ ನೀರಿನ ಮುಖಾಂತರ ಹಚ್ಚಬೇಕ್ರಿ ಸರ್. ಅವಾಗ ನಾವು ನೆತ್ತಗಳನೆಗಲಿಂದ ಸಾಲ ಬಿಟ್ಕೇಸಿದ್ರಿ ಸರ್. ನಾವು ಮನೆಯವ್ರ ಒಂದ್ 3-4 ಮಂದಿ, ಒಂದಿಬ್ರು 3 ಮಂದಿ ಲೇಬರ್ ತಗೊಂಡ್ ಕೇಸಿಂದ ಹಚ್ಕೊಂಡಿದ್ದೀವಿ ಸರ್. ಆಮ್ಯಾಗ ಅದಕ್ಕೆ ಮತ್ತೆ ಬೋದ್ ಮಾಡ್ಕೊಂಡವ್ರಿ, 6 ಫೀಟ್ ಅಂತರ ಇಟ್ಟು ಸರ್ ಹೋಗ್ಲಿಕ್ಕೆ ಬರ್ತಿದ್ವಿ. ಆತರ ಬೆಳೆದಿತ್ತು, ಅಷ್ಟೆಲ್ಲ ಆಗದೆ ಚಲೋ ತೆಗೆ ಬೆಳೆದಿತ್ತು. ಬಹಳ ಒಳ್ಳೆ ವಿಧಾನ ಅದು, ನಾಟಿ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆ ಬೆಳವಣಿಗೆ ಸಿಗ್ತದೆ, ಮತ್ತೆ ಇಳುವರಿನೂ ಕೂಡ ಸಿಗ್ತದೆ. ನಿಮ್ದೇ ಉದಾಹರಣೆ ಅದ, 16 ಕ್ವಿಂಟಲ್ ಬಂತಂತ ಹೇಳಿದ್ರೆ ಸರ್ ಬಂದ ಕೇಸಿಂದ ಅದು ಕಟಾವ್ ಮಾಡಿ ರಾಶಿ ಮಾಡಿ ನೋಡಿ, ಒಂದಿಷ್ಟು ಏರಿಯಾ ಕಟಾವ್ ಮಾಡಿ ನೋಡಿ, ಆಮೇಲೆ ಎವರೇಜ್ ನೋಡಿ ಬರ್ತಂತ ಮಾಡಿದ್ರಿ ಸರ್, ಬಂಪರ್ ಅಂತ. ಮತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡಲಿಲ್ಲ ಸರ್? ಅದು BSMR ತಳಿ ಮುಂದೆ ದಾಲ್ ಮಿಲ್ಕ್ ನಡೀಲಿಲ್ರಿ, ದಪ್ಪ ಕಾಳು ಬರ್ತಾವ್ರಿ, ಇವ್ರಲ್ಲಿ ಚೂರ ಆಗ್ಲಿಕ್ಕಂತ ಕೇಸಿಂದ ಮಸಿನ ನಮ್ದು TSR3 ಮತ್ತೆ GRGA 00 ಅಂದು ಕಾಳು ಸಣ್ಣ ಇಡ್ತಾವ್ರಿ, ಅದೇ ಲೆವೆಲ್ದು ಮಸಿನ್ಗಳು, ಕಾಳು ದಪ್ಪ ಬಿಡ್ತೀವ್ರಿ ಸರ್. ಬಂದ್ ಆಗಿದ್ರಿ ಸರ್, ಈಗ ಇಲ್ರಿ. ಅದರಂತದೇ GRG ಅದರಿ ಸರ್, GRG ತಳಿನೂ ಬಹಳ ಎತ್ತರಾಗಿ ಬೆಳೆಯೋದು, ಬಹಳ ವಿಶಾಲವಾಗಿ ಬೆಳೀತದ್ರಿ, ಬೆಳೆಸ ರೈತರು. ಇದು ಒಂದು ಒಳ್ಳೆ ಪಾಠ, ನಮ್ಮ ರೈತರು ಯಾಕೆ ಮಾಡಿಲ್ಲ ಅಂತೀರಿ? ನಿಮ್ ಸುತ್ತಮುತ್ತಲ ಇದ್ದವ್ರಿ, ನಿಮ್ ಸ್ನೇಹಿತರೆ ಅದನ್ನ ಯಾಕೆ ಮಾಡಿಲ್ಲ ಸರ್? ಬಹಳ ಮಂದಿ ಮಾಡ್ಯಾರ ಅಂತೀರಿ? ನಾಟಿ ಪದ್ಧತಿ ಒಳಗೆ ಬಹಳ ಮಂದಿ ಮಾಡ್ಯಾರ. ಸುಂಟನೂರದಾಗ ಮಾಡಿರಿ ಸರ್, ಇಲ್ಲಿ ಸುಲ್ತಾನ್ಪುರದಾಗ ಮಾಡಿರು. ಜೋಳ ಯಾರು ಮಾಡಿಲ್ಲ ನೀವು ಮಾಡದಂಗ? ಜೋಳ ನಾ ಮೋಹಳದಾಗ ನೋಡಿದ್ರಿ, ಮಹಾರಾಷ್ಟ್ರದಾಗ್ರಿ, ಅಲ್ಲಿ ಒಬ್ಬ ರೈತನಾರಿ ಸುನೀಲ್ ಘಾಟುಳಿ ಅಂತ ಕೇಸರಿ, ಅಲ್ಲಿ ನರ್ಸರಿ ಅದಾರಿ ಅವ್ರದ್ದು. ಆ ನರ್ಸರಿಗೆ ನಾವು ಹೋದಾಗ ಅಲ್ಲಿ ಮಾಡಿದ್ ನಾನು ನೋಡಿ ಬಂದ ಕೇಸಂದ್ರೆ ಮಾಡಿದ್ರಿ, ಟ್ರೇ ತಂದ ಕೇಸಂದ್ರೆ ಕೊಕ್ಕೋ ಪೇಟೆ ಹಾಕಿ ಅದ್ರೊಳಗೆ ಒಂದೊಂದು ಕಾಳು ಹಾಕಿ ಸಸಿ ಮಾಡ್ಕೊಂಡು ಮಾಡಿದ್ರಿ ಸರ್. ನೀರಿನೊಳಗೆ ಬೆಳೆಯಂತ ತಳಿ ಬೀಜ ನಮ್ಮಲ್ಲಿ ಸಿಗಂಗಿಲ್ಲ, ಜೋಳದ ಬೀಜ ಹೌದು, ಅದು ಕೂಸಿದಾಗೆ ನೀರಿನಾಗೆ ಬೆಳಿಬೇಕ್ರಿ ಸರ್. ಅದು ಆ ತಳಿ ನಮ್ಮಲ್ಲಿ ಇಲ್ರಿ. ಅಂದ್ರೆ ಹೆಂಗ? ಅದು ಬೀಜ ಹಾಕಿದ ಬಳಕ ನಾವು ಜೋಳ ಬಿತ್ತಿದ್ವಿ ಅಂದ್ರೆ ಜೋಳ ಎತ್ತರಾಗತ್ತ, ನೀರ್ ಹುಡದ ಅವಶ್ಯಕತೆ ಇರಂಗಿಲ್ಲ. ನೀರ್ ಹುಡಿದ ಅಂದ್ರೆ ಒಂಥರದ್ದು ಸರಬ ರೋಗ ಅಂತ ಬರ್ತದ. ಈ ಸಸಿಗೆ ನೀರೊಳಗೆ ಬೆಳೆಯಂತದ್ದು ತಳಿ ಇರ್ತದ್ರಿ, ಅದು ಬೀಜ ಕಾಳು ಹಾಕಿದ ಬಳಕ ನೀರ್ ಹೊಡ್ಕೊತ ಹೋಗ್ಬೇಕಾಗ್ತದ್ರಿ, ಅದು ನೀರಿನಾಗೆ ಬೆಳೆಯಂತದ ಒಂದ್ ಶಕ್ತಿ ಇರ್ತದ್ರಿ. ಅದು ಬೇರೆ ಕಡೆ ವೈದ್ಯ ಕೇಸಿಂದ ಅದು ಹಚ್ಚದಾಗ್ರಿ, 10 ದಿವಸ ನೀರ್ ಬೇಕ್ರಿ ಅದ್ರಿ. ಅದು ಬೇಕಲ್ಲ, ಅದ್ರ ಸಲಕ್ಕೆ ಬಹಳಷ್ಟು ರೈತರು ಮಾಡಿರ್ತಾರೆ. ನೀರಿನ ವ್ಯವಸ್ಥೆ ಇದ್ರ ಇದನ್ನೊಂದ್ ಸ್ವಲ್ಪ ಪ್ರಯೋಗ ಮಾಡಬಹುದು, ಸ್ವಲ್ಪ ಕ್ಷೇತ್ರದೊಳಗೆ ಮಾಡಕ ಸಾಧ್ಯ. ನಾ ಎಲ್ಲಿ ನೋಡ್ ಬಂದಿನಿ ಸರ್, 35 ಚೀಲ ಮಾಡ್ಯ. ಜೋಳ 35 ದೊಡ್ಡ ಚೀಲ. ಈಗ ತಾವು ಯಶಸ್ವಿಯಾಗಿ ತರಕಾರಿ ಬೇಸಾಯ ಮಾಡ್ತಾ ಇದ್ದೀರಿ, ಈಗ ಏನು ನೀವು ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಬಹಳಷ್ಟು ಖುಷಿ ಕೊಟ್ಟದ, ಆನಂದ ಕೊಟ್ಟದ, ತೃಪ್ತಿ ಕೊಟ್ಟದ ಅಂತೀರಿ? ತರಕಾರಿ ಬೇಸಾಯದೊಳಗೆ ಟೊಮ್ಯಾಟೊ ಇರಬಹುದು, ಬದನೆಕಾಯಿ ಇರಬಹುದು, ಮೆಣಸಿನಕಾಯಿ ಇರಬಹುದು, ಏನೇ ಇರಬಹುದು, ಇದರೊಳಗೆ ನಮಗೆ ಸಾಕಷ್ಟು ಆದಾಯದ, ಇದಕ್ಕಿಂತ ಹೆಚ್ಚಿಗೆ ತಗೊಂಡು ಏನ್ ಮಾಡುವಂತದ್ದು ಅನ್ನುವಂತ ಭಾವನೆ ಕೂಡ ಅದ ಏನ ತಮ್ಮಲ್ಲಿ ಇಲ್ರಿ ಸರ್? ಪ್ರಯತ್ನ ಮಾಡ್ಬೇಕಂತ ವಿಚಾರ. ನಾನು ಇದ್ರೊಳಗೆ ಬದಲಾವಣೆ ಮಾಡ್ಬೇಕು ಕಲ್ತಿನಿಂದ. 4 ರೈತರು ನೋಡ್ಕೇಸಿಂದ ಅವ್ರನ್ನು ಕೂಡ ಕಡಿಮೆ ಹೊಲದಾಗ ಒಂದು ಒಳ್ಳೆ ಇಳುವರಿ ತೆಗೆಯಂತ ವಿಚಾರ ಅವ್ರಿಗೂ ಬರಬೇಕು, ನಾನು ಇನ್ನೊಂದು ಸ್ವಲ್ಪ ಪ್ರಯತ್ನ ಅನ್ನೋದೇ ಒಂದದಾರಿ. ಇದ್ರೊಳಗೆ ತೃಪ್ತಿ ಎಂಬುದೇ ಒಕ್ಕಲ್ತನದಾಗ ಯಾರಿಗೂ ಸಿಕ್ಕಿಲ್ಲ ಇರೋದಿಲ್ಲ. ಆದ್ರೆ ಈಗೇನ್ ನೀವು ಮಾಡ್ತಾ ಇದ್ರಲ್ಲ ಇದನ್ನ ಸಮಾಧಾನ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಆರ್ಥಿಕವಾಗಿ ನಮ್ಮ ಮನೆ ಮಕ್ಕಳು ಎಲ್ಲ ಅನುಕೂಲವಾಗಿದ್ದವ್ರಿ ಒಕ್ಕಲ್ತನ ಮ್ಯಾಗೆ. ಒಂದು 50 ಕುರಿಗಳ ವರ್ಷಕ್ಕೆ ಒಂದು 1.5-2 ಲಕ್ಷ ರೂಪಾಯಿ ಮಾರ್ಕೋತೇವ್ರಿ, 45,000 ರೂಪಾಯಿ ನಾಟಿಗಳಿ ಮಾರ್ತೇವ್ರಿ ಸರ್. ಮತ್ತೆ ಅದರದ್ದು ಕೋಳಿದು ಮತ್ತು ಕುರಿದು ಏನ್ ಸಗಣಿ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಒಳ್ಳೆ ರೀತಿಯಿಂದ ಶೇಖರಣೆ ಮಾಡಿ ಇಟ್ಕೋತೀವ್ರಿ. ಯಾವ ಬೆಳಿಗ್ಗೆ ಎಷ್ಟು ಕೊಡ್ಬೇಕಾಗದ ಅಷ್ಟೇ ಕೊಡ್ತೀವ್ರಿ, ಹೊಲ ತುಂಬಾ ಹಾಕಂಗಿಲ್ರಿ. ಬೆಳಿಗ್ಗೆ ಸಮೀಪದಲ್ಲಿ ಕೊಡ್ತೀವ್ರಿ, 1/4 ಕೆಜಿ ಕೊಡ್ಬೇಕು, 1 ಕೆಜಿ ಕೊಡ್ಬೇಕು, ಆ ತರ ಕೊಡ್ತೀವ್ರಿ ಸರ್. ಡ್ರಿಪ್ ಅದಾರಿ, ಡ್ರಿಪ್ ಇರಿಗೇಷನ್ ಒಂದ್ ಸ್ವಲ್ಪ ಬೆಳಿಗ್ಗೆ ರೋಗ ಕಡಿಮೆ ಬರ್ತೀವಿ. ಯಾವಾಗ ಬೆಳಿಗ್ಗೆ ಡ್ರಿಪ್ ಇರಿಗೇಷನ್ ದಾಗ ಯಾವಾಗ ನೀರ್ ಬಿಡಬೇಕಾಗದ ಅವಾಗ ಅಷ್ಟೇ ಬಿಡ್ತೀವ್ರಿ. ಈ ಬಿಚ್ಚಿ ನೀರಿಗೆ ಏನಾಗ್ತದ್ರಿ, ಹೊಲ ಯಾವಾಗ ಎಷ್ಟು ಕುಡಿತದ, ಎಷ್ಟು ಬಿಡ್ತದ, ಎಲ್ಲಿ ಹೋಗ್ತದ, ಎಲ್ಲಿ ಹೋಗಲ್ಲ, ಎಲ್ಲಿ ಬೆಳೆ ಸರಿಯಾಗಿ ಆಗ್ತದ್ರಿ, ಎಲ್ಲಿ ರೋಗ ಬರಂಗಿಲ್ಲ. ಮೊದಲನೇ ಗಿಡಕ್ಕೆ ಎಷ್ಟು ಹನಿ ಬೀಳ್ತಾವ, ಕೊನೆ ಗಿಡಕ್ಕೂ ಅಷ್ಟೇ ಬೀಳ್ತದೆ, ಕರೆಕ್ಟ್ ಆಗಿ ನೀರ್ ಸಿಗ್ತದ್ರಿ. ಬಂದ್ರೆ ಎಲ್ಲದಕ್ಕೆ ರೋಗ ಬರ್ತದೆ ಇಲ್ಲಾಂದ್ರೆ ಯಾವ್ದಕ್ಕೂ ಬರಂಗಿಲ್ಲ. ಇಷ್ಟು ವರ್ಷದೊಳಗೆ ನಿಮಗೆ ಏನಾದ್ರೂ ಈ ಕೃಷಿ ಒಳಗ ಬಹಳಷ್ಟು ತೊಂದರೆ ಆದಂತಹ ಸಮಸ್ಯೆಗಳು ಅದಾವ ಅಂತೀರಿ? ಬಹಳಷ್ಟು. ಅವ್ರಿಗೆ ಒಂದ್ಸಲ 2019 ಮಳಿನೇ ಆಗ್ಲಿಲ್ಲ ಸರ್, ಹೊತ್ತಿ ಹಾಕಿ ಮಾಡಿದವ್ರಿ, ಒಂದೆರಡು ಪ್ಲಾಟ್ ನೀರ್ ಹೊತ್ತಿ ಹಾಕಿ ಮಾಡಿದವ್ರಿ. ಪ್ಲಾಸ್ಟಿಕ್ ಕೊಡ ಒಯ್ದಿದವ್ರಿ, ಅದು ತುಂಬಾ ಅಂದ್ರೆ ಸಣ್ಣದೊಂದು ತುತ್ತ ಹಾಕಿಟ್ಟಿದ್ರು ಡ್ರಿಪ್ ಸಿಸ್ಟಮ್ ಹಾಕಿ. ವಿಷ ಪ್ರಯತ್ನ ಮಾಡಿದ್ರು ಆ ವರ್ಷ ಎಲ್ಲ ನಮ್ಗೆ ಬಹಳ ತ್ರಾಸ. ಇನ್ನು 2 ವರ್ಷ ಹಿಂದೆ ರೀ ಸರ್ ಸಾಕಾಗಟ್ಟು ಮಳೆ ಆಗ್ತಾರ. ಹೌದು, ಹೆಚ್ಚಿಗೆ ಮಳೆ ಆದ್ರೂ ತ್ರಾಸ, ಕಡಿಮೆ ಆದ್ರೂ ತ್ರಾಸ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರೈತರು ಸವಾಲನ್ನ ನೀವು ಸ್ವೀಕಾರ ಮಾಡಿ ಬಹಳ ಒಳ್ಳೆ ಕೃಷಿಯನ್ನು ಮಾಡ್ತಾ ಇದ್ರಿ. ಈಗ 1 ವರ್ಷದ ಅವಧಿ ಒಳಗ ನಿಮ್ಮ ಆದಾಯ ಅನ್ಬಹುದು ಅಥವಾ ಇಳುವರಿ ಅನ್ಬಹುದು ಎಷ್ಟು ನಿಮ್ಮ ಕ್ಷೇತ್ರದಿಂದ ಬರ್ತಾವ? ಒಂದು 16 ಎಕರೆ ಏನು ನಿಮ್ ಜಮೀನದ, ಅಲ್ಲಿಂದ ನಿಮಗ ಎಷ್ಟು ಆದಾಯವನ್ನ ನೀವು ಪಡಿತೀರಿ? ನಮ್ದು ನೀರಾವರಿ ಮತ್ತು ಮೇಲಡಿ ಕೂಡಿಸ್ಕೇಶನ್ ಹೇಳ್ತೀನಿ, 1 ಎಕರೆಗೆ 1.5 ಲಕ್ಷ ರೂಪಾಯಿ ಸರಾಸರಿ ನಮ್ಗೆ ಆದಾಯ, ಸರಾಸರಿ ಆದಾಯ ಬರ್ತಾ ಇದೆ. ಯಾಕಂದ್ರೆ 1 ಎಕರೆ ಒಳಗೆ 3 ಬೆಳೆ ತಗೋತೀನಿ 1 ವರ್ಷದಾಗ್ರಿ. ಆಕ್ಚುಲಿ ಒಂದು ಬೆಳೆ ಮ್ಯಾಗ ಅವಲಂಬಿತ ಇರಂಗಿಲ್ಲ, 10-12 ಬೆಳೆ ಮಾಡಿ ಒಂದಕ್ಕೆ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಸಿಗ್ತದೆ. ಈ ಒಂದು ವಿಚಾರ ಇಟ್ಕೊಂಡು 10 ಎಕರೆ ಹೊಲ ಅದಂದ್ರೆ ಪೂರ್ತಿ ತೊಗರಿ ಬಿತ್ತದ, ಅದ್ರ 2 ಎಕರೆ ಮಾಡ್ಕೊಂಡು ಕೇಸಿಂದ ನಾ ಬೆಳೆ ಬೆಳಿ. ಅಡ್ಡಿಲ್ಲ ಅಂದ್ರೆ ಸಾಕಷ್ಟು ಬೆಳೆಗಳಾದವ, ನಿಮ್ಗೆ ಯಾವ್ದು ಚಿಂತಿಲ್ಲ, ಒಂದೇ ಬೆಳೆ ಮೇಲೆ ಅವಲಂಬನೆ, ಒಂದೇ ಬೆಳೆ ಮೇಲೆ ಅವಲಂಬನೆ ಆದ್ರೆ ಲಾಸ್ ಆಗುವಂತದ್ದು. ಪ್ರತಿ ವರ್ಷ ಲಾಸೆ ಅಂತ ಹೇಳ್ತಾರ್ರಿ, ಒಂದೇ ಬೆಳೆ ಮಾಡಂಗಿಲ್ರಿ. 16 ಎಕರೆನಾಗ ಕನಿಷ್ಠ ನನ್ನ ಬಳಿ ಯಾವಾಗ ಬಂದ್ ನೋಡಿ 10 ಬೆಳೆ ಇರ್ತಾವ ವರ್ಷ ಪೂರ್ತಿ. ಇಷ್ಟ ಇರೋದ್ ಫಸ್ಟ್ ಈಗ ನೋಡ್ರಿ, 2 ಎಕರೆ ಹೀರಿ ನಾಟಿ ಮಾಡ್ತೀನಿ, 2ನೇ ಬೆಳೆ ನಂದಲ್ಲಿ ಟಮಾಟೆ ಇರ್ತದೆ, 3ನೇ ಬೆಳೆ ಹೊಕ್ಕೇಶನ್ ಗೋಧಿ ಕಡ್ಲಿ ಈ ತರ ಬರ್ತೀನಿ ರೀ. ಅಲ್ಲಿ ಕಡಿಮೆ ನೀರು, ಒಂದ್ಸಲ 2 ಸಲ ಕಡ್ಲಿಗೆ ನೀರು ಕೊಟ್ಟರೆ ರಾಶಿ ಆಗ್ತದ್ರಿ, ಗೋಧಿನೂ 3-4 ಸಲ ನೀರು ಕೊಟ್ಟರೆ ರಾಶಿ, ಹಿಂಗ್ ಚೇಂಜ್ ಮಾಡ್ಕೋಬಹುದು ಬರ್ತೀನಿ. ಭಾಷಮಿ ಅವರ, ಈಗ ನೋಡ್ರಿ ತಾವು ಹೇಳಿದ್ರಿ ರಸಗೊಬ್ಬರ ಅದನ್ನೆಲ್ಲ ನಾನು ಉಪಯೋಗ ಮಾಡಂಗಿಲ್ಲ ಅಂತ ಹೇಳಿದ್ರಲ್ಲ, ಎಲ್ಲಾ ಬೆಳೆಗಳಿರ್ತಾವ ಭೂಮಿ ಮೇಲೆ ಮತ್ತ ಅವಕ್ಕೆ ಪೋಷಕಾಂಶ ಬೇಕಲ್ಲ, ನೀವು ಬರೀ ಎರೆಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಇವನ್ನಷ್ಟೇ ಉಪಯೋಗ ಮಾಡ್ತೀರಿ, ಮತ್ತ ಬೇರೆ ಏನು ಮಾಡಂಗಿಲ್ಲ? ಒಂದೇನ್ರಿ ನಮ್ದು ವಿಚಾರ ಸರ್, 1 ವರ್ಷಕ್ಕೆ 2-3 ಎಕರೆ ಹೊಲ ದತ್ತಕ್ ತಗೊಂಡ್ರಿ ಅಂತ ಹೇಳಿ ಅದಕ್ಕೆ ಗೊಬ್ಬರ ಕೊಡೋದ್ರಿ. ಓಹೋ, 1 ವರ್ಷ ಪೂರ್ತಿ ಗೊಬ್ಬರ ಅದಕ್ಕೆ ಕೊಡೋದು, ಮುಂದಿನ ಸಲ ಮತ್ ಎರಡ್ 3 ಎಕರೆ ಮಾಡೋದು, ಮತ್ ಮುಂದಿನ ವರ್ಷ 2-3 ಎಕರೆ. ಇವೆಲ್ಲ ನಮ್ ಸಗಣಿ ಗೊಬ್ಬರ ಕೊಡೋದ್ರಿಂದ 4-5 ವರ್ಷ ತಾನ ಹೊಲ ಬೆಳಿತೀವಿ, ಅಡ್ಡಿಲ್ಲ ಬೆಳಿತದ್ರಿ. ಹಿಂಗ ಪೂರ್ತಿ ಹೊಲ ತುಂಬಾ ಹಾಕ್ಬಿಡೋದು ಯಾಕಡ್ರಿ, ಅದು ಎಲ್ಲಿ ಹತ್ತಂಗಿಲ್ರಿ. 2-3 ಎಕರೆ ಒಂದೊಂದು ವರ್ಷ ಕಂಪ್ಲೀಟ್ ಆಗಿ ಸಾಕಂದಪ್ಲೆ ಕೊಟ್ಬಿಡ್ತೀವಿ. ನಿಮ್ದು ಪದ್ಧತಿ ಚಲೋ ಅದ, ಪಾರ್ಟ್ ಬೈ ಪಾರ್ಟ್ ನೀವು ಮಾಡ್ತಾ ಇದ್ದೀರಿ ಕೃಷಿ, ಬೆಳೆನೂ ಹಂಗೆ ಬೆಳೀತಾ ಇದ್ರಿ ಮತ್ತೆ ಅದಕ್ಕೆ ಪೋಷಕಾಂಶನೂ ಅದೇ ರೀತಿಯಾಗಿ ಕೊಡತಾ ಇದ್ದೀರಿ. ಮೊದಲಿನ 1-3 ಎಕರೆ ಈ ವರ್ಷ, ಮುಂದಿನ ವರ್ಷ ಮತ್ತೆ 3 ಎಕರೆ ಈ ತರ ನೀವು ಮಾಡ್ಕೋತ ಬಂದಿರಿ? ಒಮ್ಮೆಗೆ ಆಗೋದಿಲ್ಲ. ಈ ಪ್ರಯೋಗ ನಿಮಗೆ ಬಹಳ ಚಲೋ ಅನಿಸದ ಮಾಡ್ತಾ ಇದ್ದದ್ದು? ಸರಿಯಾಗಿ ಈ ವರ್ಷ ಕೊಟ್ಟಿದ್ದು ಹೊಲ ಮುಂದೂ ಸರಿಯಾಗಿ ಬೆಳೆಸ್ತದೆ, ಮತ್ ಮುಂದಿನ ಹೊಲಕ್ಕೆ ಕೊಟ್ಟಿರ್ತೀನಿ, ಹಿಂಗ್ ತಯಾರು ಮಾಡ್ಕೋತ ಹೋಗೋದ್ರಿ ಸರ್. ಮತ್ 3-4 ವರ್ಷನಾಗ ಮೊದಲನೇ ಹೊಲಕ್ಕೆ ಬರ್ತೀನಿ, ಮೊದಲು ಏನ್ ಕೊಟ್ಟಿನಲ್ರಿ ಅಲ್ಲಿ ರಿಟರ್ನ್ ಮತ್ ಗೊಬ್ಬರ ಕೊಡ್ಲು. ಒಂದೇನದ್ರಿ, ನಾವು ಸರಾಸರಿ 3 ತಿಂಗಳು ಬ್ಯಾಸಗಿ ಒಳಗ್ರಿ, 2 ಎಕರೆ ದನಗಳು ಕಟ್ಟಿಸಿಂದ ನಾವು ಹೊಲ ಬೆಳೆಸ್ಕೊತೀವ್ರಿ. ಸುಮಾರು ಒಂದಿನ ಚೇಂಜ್ ಮಾಡಿ ಕಟ್ಟದ್ರಿ, ಮತ್ ಸೋಮವಾರ ಕೊಂತವ್ರಿ ಮತ್ ಬ್ಯಾರೆ ಕಟ್ಕೋತೀವಿ. ಅದು 2 ಎಕರೆ ಅದು ಸ್ಪೆಷಲ್ ಅಲ್ಲಿ ಮೆಂತಿ ಪಲ್ಯ ಕೊತ್ತಂಬ್ರಿ ಇಂತ ಸೊಪ್ಪುಗಳು ಬೆಳ್ಕೋತೀವಿ, ಬಹಳ ಬೆಳಿತಾರ ದನಗಳ ಗಂಜಲ್ ಇರ್ತದ, ಬಹಳ ಬಂಪರ್ ಬೆಳೆ ಬರ್ತಾವ. ಅಡ್ಡಿಲ್ಲ ಅಂದ್ರ ನಿಮ್ಮ ತೋಟದೊಳಗ ಈ ಬೆಳೆ ಇಲ್ಲ ಅನ್ನುವಂಗೇನಿಲ್ಲ, ಎಲ್ಲಾ ಬೆಳೆಗಳು ಇರ್ತಾವ, ಧಾನ್ಯಗಳು ಅದಾವ, ತರಕಾರಿಗಳು ಅದಾವ, ಹಣ್ಣು ಅದಾವ, ಆಮೇಲೆ ಹೈನು ಕೂಡ ಅದ, ಕುರಿ ಕೋಳಿ ಕೂಡ ನೀವು ಸಾಕ್ತಾ ಇದ್ರಿ, ಪಾಲನೆ ಮಾಡ್ತಾ ಇದ್ರಿ, ಮತ್ತೆ ನಿಮಗಾಯ್ತು ನಿಮ್ಮ ಮನೆಯವರಿಗಾಯ್ತು ಸಂಪೂರ್ಣವಾಗಿ ಸಾಕಷ್ಟು ಕೆಲಸ ಅದ, ಅದೇ ರೀತಿಯಾಗಿ ಆದಾಯ ಕೂಡ ತಾವು ಪಡಿತಾ ಇದ್ರಿ. ಶ್ರಮ ಪಡಬೇಕಾಗ್ತದ ನಮ್ಮ ರೈತರು. ಯಾರಾದ್ರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? 9972622 ಆತ್ಮೀಯರೆ, ಬಾಷುಮಿಯ ದಫೇದಾರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972622825 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಿ ತಮ್ಮ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಬಹುದು. ಒಳ್ಳೆಯದು ಬಾಷುಮಿಯ ದಫೇದಾರ್ ಅವರೇ, ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಸುಮಾರು 15 ವರ್ಷಗಳ ತಮ್ಮ ಅನುಭವವನ್ನ ನಮ್ಮ ಎಲ್ಲ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯುವ ರೈತರು ಇದರಿಂದ ಕಲಿಯುವಂತಹದ್ದು ಬಹಳ, ಯಾವ ರೀತಿ ತಾವು ಕೃಷಿಯನ್ನ ಪಾರ್ಟ್ ಬೈ ಪಾರ್ಟ್ ಭಾಗ ಮಾಡಿ ಮಾಡ್ತಾ ಇದ್ದೀರಿ, ಇದು ಬಹಳ ಒಂದು ಒಳ್ಳೆ ಪಾಠ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಒಂದು ಭಾರವನ್ನ ಸಂಪೂರ್ಣವಾಗಿ ನಮಗೆ ಎತ್ತೊಳಕ್ ಸಾಧ್ಯ ಇಲ್ಲ, ಆದ್ರೆ ಅದನ್ನೇ ನಾವು ಭಾಗ ಮಾಡಿದ್ರೆ ನಾವು ಸರಳವಾಗಿ ಸರಿದೂಗಿಸಿಕೊಂಡು ಹೋಗಬಹುದು, ನಿರ್ವಹಣೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಏನ್ ಹೇಳಿದ್ರಿ, ಅದು ಭೂಮಿ ನಿರ್ವಹಣೆ ಆಗಿರಬಹುದು ಅಥವಾ ನಮ್ಮ ಕೃಷಿಯ ಬೆಳವಣಿಗೆ ನಿರ್ವಹಣೆ ಆಗಿರಬಹುದು, ಇವುಗಳನ್ನ ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗೋದಕ್ಕೆ ಬಹಳ ಅನುಕೂಲವಾಗುವಂತಹ ಕೆಲವು ಪದ್ಧತಿಗಳನ್ನ ತಾವು ಹೇಳಿದ್ದೀರಿ. ಮತ್ತೆ ಏನು ತರಕಾರಿ ಬೆಳೆದು ತಾವು 1 ಎಕರೆಗೆ 1.5 ಲಕ್ಷ ಸರಾಸರಿಯಾಗಿ ಏನು ಆದಾಯ ಬರ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀರಿ. ನಮ್ಮ ರೈತರು ಇದನ್ನ ಸಕಾರಾತ್ಮಕವಾಗಿ ತಗೊಳ್ಬೇಕು. ಇದರೊಳಗೆ ಸಾಕಷ್ಟು ಸವಾಲುಗಳನ್ನ ಭಾಷೋಮಿ ಅವರು ಎದುರಿಸಿದ್ದಾರೆ, ಮತ್ತೆ ಇಲ್ಲಿ ಇಂಥ ಒಂದು ಅವಕಾಶ ಅದ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಇದು ಸಾಧ್ಯ ಆಗ್ತದ ಅನ್ನುವಂತಹ ಮಾತು ಕೂಡ ಇಲ್ಲಿ ಇಲ್ಲ. ನಾವು ಯಾವ ರೀತಿ ಪರಿಶ್ರಮ ಪಡ್ತೀವಿ, ಯಾವ ರೀತಿ ಮಾರ್ಕೆಟ್ ಇರ್ತದ, ಹಿಂಗ ನೂರಾರು ಏನು ಅಂಶಗಳು ಇರ್ತಾವ, ಆ ಅಂಶಗಳ ಆಧಾರದ ಮೇಲೆ ನಮ್ಮ ಕೃಷಿ ಇವತ್ತು ಯಶಸ್ವಿ ಆಗ್ತದನೋ ಇಲ್ಲೋ ಅನ್ನೋದಕ್ಕ ನಾವು ಈ ವಿಚಾರಗಳನ್ನ ನೋಡಿಕೊಳ್ಬಹುದಾಗ್ತದ. ಅದಕ್ಕೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಲ್ಲದ, ಮತ್ತೆ ನಾವು ಯೋಜನಾಬದ್ಧವಾಗಿ ಸರಿಯಾದ ಸಮಯದೊಳಗೆ ಸರಿಯಾದಂತಹ ನಿರ್ಣಯ ತಗೊಂಡು ಕೆಲಸ ಮಾಡೋದ್ರಿಂದ ನಾವು ಯಶಸ್ವಿ ಆಗ್ತೀವಿ ಅನ್ನುವಂತಹ ವಿಚಾರ ಕೂಡ ಇಲ್ಲದ. ಅದಕ್ಕೆ ಭಾಷ್ಮಿ ಅವರೇ, ತಮ್ಮ ಏನು ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ತೋಟಗಾರಿಕಾ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಗೋಳಾದಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾದ ಬಾಷುಮಿಯಾ ದಫೆದಾರ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳೋಣ ಮರಮ್ಮ ಹೆಗ್ಗಪ್ಪ ತರವಳ್ಳಿ ಹಾಗೂ ಸಂಗಡಿಗರಿಂದ ಕೋಲಾಟದ ಪದವನ್ನ. ತೆಗೆನಗಾದ ತೆಗನೋರ ಕೋಲಾಯ್ ತೆಗೆನಗಾದ ತೆಗನೋರ ಕೋಲಾಯ್ ತೆಗೆ ನಗಾದ ತೆಗನೋರೆ ಕೋಲೈ ತೆಗೆ ನಗೆಯಾದ ತೆಗನೋರ ಸೇವೆಗೆ ಸ್ವಾಮಿ ಒಬ್ಬಿನಲ್ಲವಾರಿ ನಾಮ ಕೋಲೈ ಒಬ್ಬಿನಲ್ಲವಾರಿ ನಾಮ ಕೋಲೈ ಒಬ್ಬಿನಲ್ಲವಾರಿ ನಾಮ ಕೋಲೈ ಒಬ್ಬಿನಲ್ಲವಾರಿ ನಾಮ ಕೋಲೈ ಕಾಸಿಗೆ ಒಲ ಕೈಯೇ ಸಂದ ದಿನ ಬೇಕು ತಾಸು ತರಗಾರೇ ಮರ ತೋರ ಕೋಲೈ ತಾಸತ್ತಿನ ದಾರೇ ಮರ ತೋರ ಕೋಲೈ ತಾಸತ್ತಿನ ದಾರೇ ಮರ ತೋರ ಕೋಲೈ ತಾಸತ್ತಿನ ದಾರೇ ಮರ ತೋರ ಸ್ಯಾಗ ಕಾಸಿ ಸುನಾತಾನೆನು ದಾನೇ ಕೋಲೈ ಕಾಶಿ ಸುನಾತಾನೆನುದಾನೆ ಕೋಲೈ ಕಾಶಿ ಸುನಾತಾನೆನುದಾನೆ ಕೋಲೈ ಕಾಶಿ ಸುನಾತಾನೆನುದಾನೆ ಕೋಲೈ ಓರಗಳೆಲ್ಲ ಕೇರಗ ಸುಳವೆಲ್ಲ ಕೋಬಳ ಕ್ವಾದಣ್ಣ ಬರಲಿಲ್ಲ ಕೋಲೈ ಕೋಬಳ ಕ್ವಾದಣ್ಣ ಬರಲಿಲ್ಲ ಕೋಲೈ ಕೋಬಳ ಕ್ವಾದಣ್ಣ ಬರಲಿಲ್ಲ ಕೋಲೈ ಕೋಬಳ ಕಾದಣ್ಣ ಬರಲಿಲ್ಲ ಕೋಲೈ ಕೋಬಳ ಕಾದಣ್ಣ ಬರಲಿಲ್ಲ ಲೋ ಸೈವ ಹರಕೆಯ ಮಂದೇ ಬಿಡಲಿಲ್ಲ ಕೋಲೈ ಹರಕೆಯ ಮಂದೇ ಬಿಡಲಿಲ್ಲ ಕೋಲೈ ಹರಕೆಯ ಮಂದೇ ಬಿಡಲಿಲ್ಲ ಕೋಲೈ ಹರಕೆಯ ಮಂದೇ ಬಿಡಲಿಲ್ಲ ಕೋಲೈ ಪರತವಾಗದರೇನೆ ಕತ್ತಲ ದಾರೇನ ಮಾತ ಬರವೇ ನಾನಿನ ಗುಡಿಗೆ ಕೋಲೈ ಮಾತ ಬರವೇ ನಾನಿನ ಗುಡಿಗೆ ಕೋಲೈ ಮಾತ ಬರವೇ ನಾನಿನ ಗುಡಿಗೆ ಕೋಲೈ ಮಾತ ಬರವೇ ನಾನಿನ ಗುಡಿಗೆ ಕೋಲೈ ಮಾತಾನೆ ಬರವೇ ನಾನಿನ ಗುಡಿ ಮೈ ಬೋಸವನೆ ಮೋತ್ತಿನ ಬಾಗೇಲ ತರದೇಡ ಕೋಲೈ ಮೋತ್ತಿನ ಬಾಗೇಲ ತರದೇಡ ಕೋಲೈ ಮೋತ್ತಿನ ಬಾಗೇಲ ತರದೇಡ ಕೋಲೈ ಮೋತ್ತಿನ ಬಾಗೇಲ ತರದೇಡ ಕೋಲೈ ಸಂತಿಗೆ ಓಗತ ಚಿಂತೆಯ ಮಾಡೋತ ಏನ ತರಲೆವ್ವ ಪರೋಪ ಕೋಲೈ ಏನ ತರಲೆವ್ವ ಪರೋಪ ಕೋಲೈ ಏನ ತರಲೆವ್ವ ಪರೋಪ ಕೋಲೈ ಏನ ತರಲೆವ್ವ ಪರೋಪ ಕೋಲೈ ಏನೇ ತರಲೆವ್ವ ಪರ್ವತ ಕೇಳಿ ಅಮರಿಯ ಮೇಕಮದ ಮ್ಯಾಲ ನೆನೆ ದಂಡಿ ಕೋಲೈ ಕೋಕಮದ ಮ್ಯಾಲ ನೆನೆ ದಂಡಿ ಕೋಲೈ ಕೋಕಮದ ಮ್ಯಾಲ ನೆನೆ ದಂಡಿ ಕೋಲ